ಹೌದು, ಅದ್ ನಮ್ಮೂರಿನ ವಿಶೇಷತೆ ಅಂತ ಹೇಳ್ಬಹುದು. ಮಂಜಕ್ಕ ಬರ್ತಾ ಇದ್ದಾಳೆ, ಇವನು ಅವಾಗ್ಲೇ ಬರ್ತೀನಿ ಅಂತ ಹೇಳಿದವಳು ಇನ್ನು ಬಂದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಿಮ್ ಮಾತು ಕೇಳಿಸ್ಕೊಂಡು ಪಕ್ಕದಲ್ಲೇ ನಿಂತ್ಕೊಂಡಿದ್ದೆ. ಅಲ್ಲ ಸವಿತಕ್ಕ, ಈ ಒಂದು ಮೂರ್ನಾಲ್ಕು ದಿನದಿಂದ ನಾನು ಮಾರ್ಕೆಟ್ ಅಲ್ಲಿ ಹೋಗುವಾಗ ವಿವಿಧ ರೀತಿಯ ವೇಷಗಳನ್ನು ಹಾಕೊಂಡು ತಲೆಗೊಂದು ತುರಾಯಿ ಕಟ್ಕೊಂಡು ಜನ ಕುಣಿತಾ ಹೋಗ್ತಿದ್ರು. ಏನು ಇದು, ಜಾತ್ರೆ ಸ್ಪೆಷಲ್? ಅಲ್ಲ ಮಂಜಕ್ಕ, ಇದು ಈ ಊರಿನ ವಿಶೇಷತೆ ಅಂತ ಹೇಳ್ಬಹುದು. ಇದು ಸುಗ್ಗಿ ಆಚರಣೆಯಲ್ಲಿ ಬರುವಂತ ಎಲ್ಲಾ ಆಚರಣೆಗಳು, ಅಂದ್ರೆ ಸುಗ್ಗಿ ಹತ್ರ ಹತ್ರ ಬರ್ತಿದ್ದಂಗೆ ಅದು 9 ದಿವಸ ಆಗ್ಬಹುದು, 5 ದಿವಸ ಆಗ್ಬಹುದು, 3 ದಿವಸ ಆಗ್ಬಹುದು, ಹೀಗೆ ಅವ್ರು ಯಾವ ಪ್ರಕಾರ ದಿವಸಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೋ ಅದ್ರ ಪ್ರಕಾರ ಊರಿನವರೆಲ್ಲ ಒಟ್ಟಾಗಿ ಸುಗ್ಗಿ ಸಂದರ್ಭದಲ್ಲಿ ಈ ತರ ಆಚರಣೆಯಲ್ಲಿ ಈ ತರ ವೇಷಗಳನ್ನು ಧರಿಸ್ಕೊಂಡು ಊರೂರಿಗೆ ಹೋಗುವ ಪದ್ಧತಿ ಇದೆ. ಈ ಪದ್ಧತಿಯು ಅಂದ್ರೆ ತುಂಬಾ ದಿನ ಆದ್ರೆ ತುಂಬಾ ಊರಿಗೆ ಅವರಿಗೆ ಸುತ್ತಾಡೋದಕ್ ಸಾಧ್ಯ ಆಗ್ತದೆ. ಒಂದ್ 2 ದಿವಸ 3 ದಿವಸ ಆದ್ರೆ ಊರಲ್ಲಿ ಅಥವಾ ಸಾಮರ್ಥ್ಯಕ್ಕೆ ಸರಿಯಾಗಿ 2 ದಿವಸವೋ 5 ದಿವಸವೋ 8 ದಿವಸವೋ ಮಾಡಬಹುದು. ಹೌದು, ಅದರಲ್ಲಿ ವೇಷಗಳನ್ನು ನೋಡೋದು ತುಂಬಾ ಖುಷಿ ಪಡುವಂತ. ನಾನು ಮಾರ್ಕೆಟ್ ಹೋಗ್ತಾ ಇದ್ದೆ ಶಮಣ್ಣ, ಒಂದ್ಸಲಕ್ಕೆ ಎಲ್ಲ ಬಣ್ಣ ಬಣ್ಣದ ವೇಷಧಾರಿಗಳನ್ನು ನೋಡಿದ ತಕ್ಷಣ ನನ್ಗೇನ್ ನೆನಪಾಯ್ತು ಅಂದ್ರೆ ಈ ಸಾಹಿತ್ಯ ಸಮ್ಮೇಳನ ಅದನ್ನೆಲ್ಲ ಆಯೋಜಿಸಿದ್ದಾಗ ಆ ಮೆರವಣಿಗೆನಲ್ಲಿ ಹೋಗ್ತಾ ಇರ್ತಾರಲ್ಲ ಆ ತರದಲ್ಲಿ, ಇದೇನು ಈ ಅದು ಸಾಯಂಕಾಲ ಟೈಮ್ ಅಲ್ಲಿ ಇದೇನು ಹೀಗೆ? ಅದಕ್ಕೆ ನಾನು ಯೋಚನೆ ಮಾಡಿದೆ, ನಮ್ ಸವಿತಕ್ಕಂಗ್ ಕೇಳಿದ್ರೆ ಈ ಊರಿನ ಒಂದು ವಿಶೇಷತೆ ಗೊತ್ತಾಗ್ತದೆ ಅಂತ. ಅಂದ್ರೆ ಹೋಳಿ ಹಬ್ಬಕ್ಕೆ ತಯಾರಿ ಅಂದ್ರೆ 1 ವಾರ ಮೊದಲೇ ಶುರು ಆಗ್ತದೆ. ಹೌದು, ಅಂದ್ರೆ ಅವರಿಗೆ ಅದೊಂಥರ ಸಡಗರ, ಅಂದ್ರೆ ಬೇರೆ ಬೇರೆ ಊರಿಗೆ ಹೋಗುವ ಚಾನ್ಸ್ ಸಿಗ್ತದಲ್ಲ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಹೋಗೋದುಂಟು ಈ ತರ. ಅಂದ್ರೆ ಕೆಲವೊಂದು ಆಚರಣೆಗಳಲ್ಲಿ ಅವರು ಒಂದೊಂದ್ ಕಡೆ ನಾವು ಗಮನಿಸಬಹುದು, ಅವ್ರು ಚಪ್ಪಲಿ ಕೂಡ ಹಾಕಿರೋದಿಲ್ಲ, ಹಾಗೇ ನಡ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತೆ ಆ ವೇಷಗಳನ್ನು ಧರಿಸ್ಕೊಳ್ತಾರೆ. ಅದರಲ್ಲೂ ಮತ್ತೆ ಈ ಊರಲ್ಲಿ ಶೆಕೆ ಜಾಸ್ತಿ, ಅಂತ ಶೆಕೆ ಟೈಮಲ್ಲಿ ಈ ತರ ವೇಷಗಳನ್ನು ಧರಿಸ್ಕೊಂಡು ಬಣ್ಣ ಹಚ್ಕೊಂಡು ಮನೆ ಮನೆಗೆ ಹೋಗಿ ಕುಣಿಯೋದು, ಅದಕ್ಕಷ್ಟು ಶಕ್ತಿನೂ ಬೇಕು ಮಂಜಕ್ಕ. ಬಹುಶಃ ಶಮಣ್ಣ ನಂಗೇನಿಸ್ತದೆ ಅಂದ್ರೆ ಮನುಷ್ಯನ ಒಂದು ಮನಸ್ಸು ನಿಗ್ರಹದಲ್ಲಿದ್ರೆ ನಾನೇನೋ ಒಂದ್ ಮಾಡಬೇಕು ಅಂತ ತುಂಬಾ ಸಿದ್ಧತೆ ಮಾಡ್ಕೊಳ್ಳೋ ಇತ್ತು ಅಂದಾಗ ನಮ್ಗೆ ಸೆಕೆನೂ ಕಂಡು ಬರುವುದಿಲ್ಲ. ಮತ್ತೊಂದು ಬಹುಶಃ ಇದರಲ್ಲಿ ಎಲ್ಲೋ ಒಂದು ಆಂತರಿಕವಾಗಿ ಹರಕೆ, ಒಂದು ದೈವಿ ಭಾವನೆ, ಒಂದು ಹಬ್ಬದ ಹಿನ್ನೆಲೆ, ಇದೆಲ್ಲ ಸೇರಿರ್ತದೇನೋ. ಹೌದು ಮಂಜಕ್ಕ, ಮತ್ತೆ ಇದೇ ಒಂದು ಸಂದರ್ಭ ಅವರಿಗೆಲ್ಲರೂ ಒಟ್ಟಾಗಿ ಇನ್ನೊಂದು ಊರಿಗೆ, ಅಂದ್ರೆ ಅಷ್ಟು ದಿನಗಳ ಕಾಲ ಊರಿಂದ ಹೊರಗಡೆ ಇರುದು ಅಥವಾ ಎಲ್ಲರ ಜೊತೆ ಒಟ್ಟಾಗಿ ಈ ತರ ಕುಣಿಯೋದು ಒಂಥರ ಖುಷಿ ಕೊಡುವಂತದ್ದು, ನಮಗೂ ನೋಡೋರಿಗೂ ಖುಷಿ, ಅವರಿಗೆ ಆಟ ಆಡೋರಿಗೂ ಖುಷಿ. ಆಮೇಲೆ ಸವಿತಕ್ಕ, ಈ ವರ್ಷ ಇಂಥದ್ದೇ ವೇಷ ಹಾಕ್ಬೇಕು ಅಂತ ಏನಾದ್ರೂ ಮೊದಲೇ ಯೋಚನೆ ಮಾಡ್ತಾರ? ಅಂದ್ರೆ ಈ ವರ್ಷ ನಾವು ಸುಗ್ಗಿಯನ್ನ ತೆಗಿಬೇಕು ಈ ತರ ಮಾಡ್ಬೇಕು. ಅಲ್ಲ, ವೇಷದಲ್ಲಿರುವ ವೈವಿಧ್ಯತೆ ಈ ವೇಷದಲ್ಲಿ ಅಂದ್ರೆ ಈಗ ಸುಗ್ಗಿ ಅಂತ ಆಚರಣೆ ಪ್ರಾರಂಭ ಮಾಡಿದ್ರೆ ಅದರ ಕರಡಿಗಳ ವಿಶೇಷತೆ ಅಂತ ಹೇಳ್ಬಹುದು. ನಾನು ನೋಡಿದೆ ಆ ದಿವಸ. ಹೌದು, ಅಥವಾ ಒಂದು ರೀತಿಯ ಕಾಡು ಪ್ರಾಣಿಗಳ ಸಾಂಕೇತಿಕ ಕೆಲವರು ಹೆಂಗಸರ ವೇಷ ಕೂಡ ಹಾಕೊಳ್ಳೋದನ್ನ ಕಾಣಬಹುದು ನಾವು ಅದರಲ್ಲಿ. ಈ ಕರಡಿ ಆಕರ್ಷಣೆ ಜಾಸ್ತಿ ಈ ಸುಗ್ಗಿ ಮೇಳಲ್ಲಿ. ಮಂಜಕ, ಮಂಗಳೂರು ಕಡೆ ಎಲ್ಲ ನವರಾತ್ರಿ ಸಂದರ್ಭದಲ್ಲಿ ಈ ವೇಷಗಳು ಬರ್ತಾವಲ್ಲ, ಅವು ವಿಶೇಷವಾಗಿ ಹುಲಿ ವೇಷ, ಹುಲಿ ಸಿಂಹ ಇಂಥದ್ ವೇಷ ಹಾಕುವಂತದ್ದು. ಆ ಮಂಗಳೂರಿನಲ್ಲಂತೂ ಹುಲಿ ವೇಷ ಅಂದ್ರೆ ಬಹಳ ಏನು ಪ್ರಖ್ಯಾತಿಯನ್ನ ಪಡೆದಂತದ್ದು. ನೃತ್ಯ ಕೂಡ ಅಷ್ಟೇ. ಹೌದು, ಅಂದ್ರೆ ಶಮಣ್ಣ ಇದು ಎಷ್ಟು ಒಂದು ವಿವಿಧತೆಯಲ್ಲಿ ನಾವು ಏಕತೆಯನ್ನ ಕಾಣುವಂತದ್ದು ನೋಡ್ರಿ. ಮಂಗಳೂರಲ್ಲಿ ಒಂದು ತರ ಆಚರಣೆ, ಉತ್ತರ ಕನ್ನಡದಲ್ಲಿ ಒಂದು ತರ ಆಚರಣೆ, ನಮ್ಮ ಧಾರವಾಡದಲ್ಲಿ ಈ ಹೋಳಿ ಹಬ್ಬ ಬಂದಾಗ ಏನಂದ್ರೆ ಹಬ್ಬದ ಹಿಂದಿನ ದಿವಸ ಒಂದು ಕಾಮಣ್ಣನ ಪ್ರತಿಮೆಯನ್ನ ಮಾಡಿ, ಅದ್ರ ಜೊತೆಗೆ ಕಟ್ಟಿಗೆ ಕುಳ್ಳು, ಕುಳ್ಳು ಅಂದ್ರೆ ಸಗಣಿಯಿಂದ ತಟ್ಟಿರೋದು ಬೆರಣಿ ಅಂತ, ಅದು ಅದನ್ನೆಲ್ಲ ಜೋಡಿಸ್ಬಿಟ್ಟು ಬೆಳಿಗ್ಗೆ ಒಂದು ಅದಕ್ಕೆ ಬೆಂಕಿ ಹಚ್ಚಿ ಎಲ್ಲ ಮಕ್ಕಳು ಖುಷಿಯಿಂದ ಕುಣಿದು ಬಣ್ಣ ಎರಚುದು. ಅದು ಒಣ ಬಣ್ಣ ಆಗಿರ್ಬೋದು, ಹಸಿ ಬಣ್ಣ ಆಗಿರ್ಬೋದು, ಮತ್ತೀಗ ಶಾಮಣ್ಣಂಗೇನು ಹೇಳೋದು ಬೇಡ, ನಾವು ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಅನ್ನೋದು. ಅಂದ್ರೆ ಸಾಂಕೇತಿಕವಾಗಿ ಎನ್ನುವುದು ಯಾಕೆ ಬೇಕು ಅಂತಂದ್ರೆ, ಈ ಕಾಮದಹನ ಎನ್ನುವಂತಹದ್ದು ಕಣ್ಣಿಗೆ ಕಾಣುವಂತಹದ್ದಲ್ಲ. ಅಲ್ಲಿ ನಾವು ಕಾಮ ಎನ್ನುವಂತಹದ್ದನ್ನ ಅದನ್ನೇ ನಮ್ಮ ಕೆಟ್ಟ ದೃಷ್ಟಿಯನ್ನ ನಾಶ ಮಾಡಬೇಕು ಅಂತ ಆ ಒಂದು ಸಂದೇಶವೂ ಕೂಡ ಇದೆ ಇದರಲ್ಲಿ. ಹೌದು ಹೌದು ಹೌದು, ಅಂದ್ರೆ ಪೌರಾಣಿಕ ಹಿನ್ನೆಲೆಯಲ್ಲಿ ಇದನ್ನ ನಾವು ನಿಮಿತ್ತ ಮಾತ್ರವಾಗಿ ಆಚರಣೆ ಮಾಡುದು, ಸುಡುವುದು. ಮತ್ತೆ ಮಂಜಕ್ಕ, ಕೆಲವೊಂದ್ ಕಡೆ ಇದೇ ಸಂದರ್ಭದಲ್ಲಿ ಒಳ್ಳೊಳ್ಳೆ ಇದು ಇಟ್ಕೊಂಡಿರ್ತಾರೆ, ಅಂದ್ರೆ ಮನೋರಂಜನೆಗೆ ಇನ್ನೊಬ್ಬರ ಮನೆ ತೆಂಗಿನ ಗಿಡದ ಹೋಗಿ ಕಾಯಿ ಕದಿಯುದು ಈ ತರ, ಅಂದ್ರೆ ಮಕ್ಕಳ ಅಂದ್ರೆ ಶಾಮಣ್ಣ ಸವಿತಕ್ಕ ಹೇಳುದು ಮತ್ತೊಬ್ಬರು ಮನೆ ತೆಂಗಿನಕಾಯಿ ಕದಿಯೋದು ಅಂದ್ರೆ ಒಂದ್ ತರ ಮನೋರಂಜನೆ ಅಂದ್ರೆ ಗಲಾಟೆ ಮಾಡ್ಕೊಂಡು ಹೋಗ. ನಾನು ಯೋಚನೆ ಮಾಡೋದು, ಮರ ಹತ್ತಿ ತೆಂಗಿನಕಾಯಿ ಕೊಯ್ಯುವವರ ಸಂಖ್ಯೆ ಕಡಿಮೆ ಆಗಿದ್ದಾರಂತೆ, ಅದಕ್ಕೆ ಕದಿಯೋರಿಗೆ ಹೇಳಿಬಿಟ್ಟು ಹೇಗೆ ಅಂತ. ವರ್ಷಕ್ಕೊಂದ್ಸಲ ಈ ತರ ಮಾಡೋದು ನಾವ್ ಇಲ್ಲಿ ಕಾಣಬಹುದು ಈ ಕಡೆ. ಮತ್ತೆ ಶಮಣ್ಣ, ಈ ಉತ್ತರ ಪ್ರದೇಶದಲ್ಲೆಲ್ಲ ನಾವು ನೋಡಿದ್ರೆ ಮಹಿಳೆಯರು ಕೂಡ ಬಹಳ ಸಕ್ರಿಯವಾಗಿ ಈ ಬಣ್ಣ ಎರಚುವಿಕೆಯಲ್ಲಿ ಭಾಗವಹಿಸ್ತಾರೆ. ಅದು ಈ ಖುಷಿಯ ವಿಚಾರದ ಜೊತೆ ಜೊತೆಗೆ ಆರೋಗ್ಯದ ಕಡೆಯೂ ಕೂಡ ಗಮನವನ್ನ ಕೊಡಬೇಕು. ಯಾಕಂದ್ರೆ ಎಷ್ಟೋ ಸಾರಿ ಈ ಬಾಳೆಹಣ್ಣೆ ಸಿಪ್ಪೆ ಹಾಕಿ ಇನ್ನೊಬ್ರು ಜಾರಿ ಬೀಳುವುದನ್ನ ನೋಡಿ ಖುಷಿ ಪಡುವಂತಹದ್ದಿರಬಹುದು, ಅಥವಾ ವಾಹನ ರಸ್ತೆ ಬದಿಯಲ್ಲಿ ಎಲ್ಲಾದ್ರೂ ನಿಲ್ಲಿಸಿದ್ರೆ ಅದರ ಬ್ಲೋ ಅಂತ ಹೇಳ್ತೀವಿ, ಗಾಳಿನ ತೆಗೆದು ಬಿಟ್ಟು ಖುಷಿ ಪಡುವಂತಹದ್ದು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ. ಶಮಣ, ಇದೇನ್ ಗೊತ್ತಾ, ಈ ಹಬ್ಬದ ಆಚರಣೆಯಲ್ಲಿ ಒಬ್ರಿಗೆ ತೊಂದರೆ ಕೊಟ್ಟು ಮಜಾ ನೋಡುದಿದೆಯಲ್ಲ, ಅದು ತುಂಬಾ ಕೆಟ್ಟದು. ಮತ್ತೆ ಈ ಹೋಳಿ ಅಂದ ತಕ್ಷಣ ನೆನಪಾಗ್ತದೆ, ನಮ್ಮ ಹುಬ್ಬಳ್ಳಿಯಲ್ಲಿ ರಂಗಪಂಚಮಿ ಅಂತ ಮಾಡ್ತಾರೆ, ಒಂದೊಂದು ದಿನ ಒಂದೊಂದು ಕಡೆಗೆ, ಕೊನೆಗೆ ರಂಗಪಂಚಮಿ ತುಂಬಾ ದೊಡ್ಡದಾದಂತ ಹಬ್ಬ ದಿನ. ಮತ್ತೆ ಎಲ್ಲರ ಮನೆಯಲ್ಲಿ ಆ ದಿವಸ ಹೋಳಿಗೆ ತುಪ್ಪ, ತಿಂಡಿಯಲ್ಲಿ ವಿಶೇಷತೆ ಅದೇ. ಏನಂದ್ರೆ ಬಣ್ಣ ಆಡಿ ಮನೆಗೆ ಬಂದು ಸ್ನಾನ ಮಾಡಿ ಹೋಳಿಗೆ ತುಪ್ಪ ತಿಂದ್ರೆ ಹಬ್ಬ ಮುಕ್ತಾಯ. ಮಂಜಕ್ಕೆ ಹೇಳಿದ ಲೆಕ್ಕ ನೋಡಿದ್ರೆ ಹಳೆಯ ಬಟ್ಟೆಗಳಿಗೆ ಒಳ್ಳೆ ಡಿಮಾಂಡ್ ಬರಬಹುದು, ಯಾಕಂದ್ರೆ ಬಣ್ಣ ಹಾಕಬೇಕಿದ್ರೆ ಹೊಸ ಬಟ್ಟೆ ಹಾಕೊಂಡು ಯಾರು ಹೋಗುದಿಲ್ಲ. ಹೌದೌದೌದು. ಮತ್ತೆ ಶಮಣ, ನೀವು ಹೇಳಿದ್ರಲ್ಲ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಬೇಕು ಅಂತ, ಎಷ್ಟೊಂದು ಕಡೆ ನಾವು ನೋಡ್ತೀವಿ ಈ ವಾರ್ನಿಸ್ ಹಚ್ಚುದು, ಆಮೇಲೆ ಪೇಂಟ್ ಹಚ್ಚುದು, ಈ ತರ ಅಂದ್ರೆ ಚರ್ಮಕ್ಕೆ ಹಾನಿ ಉಂಟು ಮಾಡುವಂತ ವಸ್ತುಗಳ ಬಳಕೆ ಮಾಡ್ತಾರೆ, ಜೊತೆಗೆ ಕಣ್ಣಿಗೆ ಬೀಳದ ಹಾಗೆ ಎಚ್ಚರ ವಹಿಸಬೇಕು. ಅದನ್ನೇ ನಾನು ಹೇಳಿದೆ, ಅಂದ್ರೆ ಕೆಲವೊಂದು ಬಣ್ಣಗಳಲ್ಲಿ ಏನೋ ಮಿಕ್ಸ್ ಮಾಡ್ಕೊಂಡು ರಾಸಾಯನಿಕ ಮಿಕ್ಸ್ ಆಗಿರ್ತದೆ, ಎಷ್ಟೋ ದಿವಸ ಆದ್ರೂ ಅದು ನಮ್ಮ ಮುಖದಿಂದ ಹೋಗೋದಿಲ್ಲ ಆ ಬಣ್ಣ. ಮತ್ತು ಒತ್ತಾಯ ಪೂರ್ವಕವಾಗಿ ಇನ್ನೊಬ್ಬರಿಗೆ ಬಣ್ಣ ಹಚ್ಚಲಿಕ್ಕೆ ಹೋಗಬಾರದು ಅಂತ. ಕರೆಕ್ಟ್. ನಾನು ಯಾಕೆ ಹೇಳ್ತೀನಿ ಶಮಣ್ಣ, ಇಲ್ಲಂದ್ರೆ ಈ ಹಾಲ್ ಮಾರವರು ಏನೋ ಒಂದು ಅರ್ಜೆಂಟ್ ಕೆಲಸದಲ್ಲಿ ಇರ್ತಾರೆ, ಒಂದು ತುರ್ತು ಸೇವೆಯಲ್ಲಿ ಇರುವಂತವ್ರು ಗಡಿಬಿಡಿಯಲ್ಲಿ ಇರುವಾಗ ಅವ್ರಿಗೆ ಹೋಗಿ ಬಣ್ಣ ಹಚ್ಚುತ್ತೆ, ಅದು ತಪ್ಪು ಅಲ್ಲ. ನೋಡ್ಕೊಳ್ಬೇಕು ತಮ್ಮ ವಯಸ್ಸಿಗೆ ಯಾರಿಗೆ ಹೊಂದುತ್ತದೆ. ಮತ್ತೆ ಈ ಗಲಾಟೆ ಒಂದು ಮಾಡ್ತಾರಲ್ಲ ಶಮಣ್ಣ, ಮನೆಯಲ್ಲಿ ವಯೋವೃದ್ಧರು ಇರ್ತಾರೆ, ಎಳೆ ಮಕ್ಕಳು ಇರ್ತಾರೆ, ಅಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ಗಮನ ಹರಿಸಬೇಕು ಅಲ್ಲ. ಹೌದು ಮಂಜಕ್ಕ. ಈಗ ಶಮಣ್ಣ, ಇವತ್ತು ಬಹಳ ಮಹತ್ವದ ದಿನ, ಮಾರ್ಚ್ 8. ನಾನು ಬಂದ ತಕ್ಷಣನೇ ಶಮಣ್ಣನ ಕೈ ಆ ಕಡೆಗೆ ಈ ಕಡೆಗೆ ನೋಡಿದೆ, ಏನೋ ಇವತ್ತು ವಿಶೇಷ, ಮಂಜಕ್ಕನಿಗೂ ಸವಿತಕ್ಕನಿಗೂ ಏನಾದ್ರೂ ವಿಶೇಷವಾದ ಒಂದು ಏನು ಅಭಿನಂದನೆಯನ್ನ ಸಲ್ಲಿಸ್ತಾ ಒಂದೇನೋ ಒಂದು ಕಾಣಿಕೆ ತಂದಿರ್ತಾನೆ ಶಾಮಣ್ಣ ಅಂತ. ನಾನು ಯೋಚನೆ ಮಾಡ್ತಾ ಇದ್ದೆ ಏನಾದ್ರು ಕೊಡ್ಬೇಕು ಇವತ್ತು ಅಂತ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಇದೆಯಲ್ಲ, ಅದು ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು ಅಂತ ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬಂದಿರುವಂತ. ಸರಿ ಬಿಡಿ ಶಾಮಣ್ಣ, ವರ್ಷ ಇಡೀ ಕೊಡಿ ನಮಗೇನು, ಅದು ವರ್ಷ ಇಡೀ ಕೊಟ್ರೆ ಅದಕ್ಕೆ ಬೆಲೆ ಇಲ್ಲ. ಅಂದ್ರೆ ಸವಿತಕ್ಕ, ಶಾಮಣ್ಣ ಲೆಕ್ಕಾಚಾರದಲ್ಲಿ ಇರ್ತಾನೆ ಅವನು. ಹೌದು ಅಲ್ಲ, ಅದೇ ಇವತ್ತು ಶಾಮಣ್ಣ ಹೇಳಿದ ಮಾತಲ್ಲಿ ಅರ್ಥ ಇದೆ. ಹೌದು, ಯಾವುದೇ ಆಚರಣೆ ಒಂದು ದಿನಕ್ಕೆ ಸೀಮಿತ ಆಗಬಾರದು ಅಂತ. ಈ ವರ್ಷ ಮತ್ತೇನು ವಿಶೇಷ ಅಲ್ಲ ಶಮಣ್ಣ? ಪ್ರತಿ ವರ್ಷ ಕೂಡ ವಿಶೇಷ ಇದ್ದೇ ಇರ್ತದೆ. ಅಂದ್ರೆ ಈಗ ಈ ಮಹಿಳಾ ದಿನಾಚರಣೆ ಎನ್ನುವಂತಹದ್ದು ಇವತ್ತು ನಿನ್ನೆಯಿಂದ ಬಂದಿದ್ದಲ್ಲ, ಹೆಚ್ಚು ಕಮ್ಮಿ 1908 ಇದರ ಬೀಜ ಅಂದ್ರೆ ಪ್ರಾರಂಭ ಆಗಿತ್ತು ಅಂತ. ಆ ಸಂದರ್ಭದಲ್ಲಿಯೂ ಕೂಡ ಅಮೆರಿಕದಲ್ಲಿ ಮಹಿಳೆಯರು ಅವರು ಒಂದು ಸಮಾನತೆಗಾಗಿ ಹೋರಾಟ ಮಾಡಿದ್ರು, ಅದರ ಸಾಂಕೇತಿಕವಾಗಿ ಮತ್ತೆ ಅದು ಮುಂದುವರ್ಕೊಂಡು ಬಂತು. ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಅಂತ ಏನ್ ಹೇಳ್ತೀವಿ, ಅವರು ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ 8 ಒಂದು ಘೋಷಣೆಯನ್ನ ಮಾಡಿದ್ರು. ಹೌದು, ಆದ್ರೆ 8 ಅಂತ ಇದ್ರು 1 ವಿವಿಧ ರೀತಿಯ ಕಾರ್ಯಕ್ರಮಗಳು, ಮಹಿಳೆಯರಿಗಾಗಿ ಸಮಾನತೆಗೆ ಇರುವಂತ ಹಲವಾರು ಅವಕಾಶಗಳು, ಒಂದು ಚರ್ಚೆ ಸ್ಪರ್ಧೆ ಆಗಿರ್ಬೋದು, ಒಂದು ವೇಷಭೂಷಣ ಆಗಿರ್ಬೋದು, ಒಂದು ಮಹಿಳೆಯನ್ನ ಒಂದು ಸಕ್ರಿಯಗೊಳಿಸ್ಲಿಕ್ಕೆ. ನೀನೇನ್ ಮಂಜಕ್ಕ ಹೇಳ್ತಾ ಇರೋದು, ಇವತ್ತು ನೋಡಿದ್ರೆ ಯುದ್ಧ ವಿಮಾನದಲ್ಲಿಯೂ ಕೂಡ ಪೈಲಟ್ ಆಗಿ ಮಹಿಳೆಯರಿದ್ದಾರೆ. ಹೌದು ಹೌದು. ಹಾಗಾಗಿ ಮತ್ತೊಂದು ವಿಶೇಷ ಅಂತ ಅಂದ್ರೆ, ತಾಳ್ಮೆಯ ವಿಚಾರಕ್ಕೆ ಬಂದಾಗ ಮಹಿಳೆಯರಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ ಅಂತ ಹೇಳ್ತೀವಿ. ಹಾಗಾಗಿ ಕೆಲವು ಈ ನರ್ಸಿಂಗ್ ಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ಬೋದು, ಪೈಲಟ್ ಕ್ಷೇತ್ರವು ಕೂಡ ಸೇರಿದ ಹಾಗೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಸೈನ್ಯಕ್ಕೆ ಕೂಡ ಸೇರಿದ್ದಾರೆ ಶಿಕ್ಷಕರು. ಶಿಕ್ಷಕರು ಹೌದು ಮಂಜಕ್ಕ, ಮಹಿಳೆಯರು ಇಷ್ಟೆಲ್ಲ ಮುಂದುವರೆದಿದ್ ನೋಡಿದ್ರೆ ಪುರುಷರಿಗೆ ಸರಿಸಮಾನವಾಗಿ ಕಾರ್ಯನಿರ್ವಹಿಸುತ್ತಾರೆ ಸವಿತಕ್ಕ. ಆದ್ರೂ ಕೂಡ ಎಲ್ಲೆಲ್ಲೋ ಅಪರೂಪಕ್ಕೆ ಒಂದೊಂದ್ಸತಿ ಅನ್ನೋ ಹಾಗೆ ಹೌದು, ನಾವು ಕೆಲವು ಕಡೆ ಮಹಿಳೆಯರು ತಮ್ಮ ಹಕ್ಕುಗಳಿಂದ ವಂಚಿತರಾಗ್ಯಾರ. ಹೌದು, ಹಂಗಿದ್ದಾಗ ಎಲ್ಲಿ ಏನಿದೆ, ಏನನ್ನ ಪಡ್ಕೊಳ್ಬೇಕು, ಯಾವ್ದಕ್ಕಾಗಿ ಹೋರಾಟ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರಿಗೆ ಒಂದ್ ಸ್ವಲ್ಪ ತಿಳುವಳಿಕೆಯ ಶಿಬಿರಗಳು ಕೂಡ ಆಗ್ತಾ ಇರುತ್ತೆ. ಮಹಿಳೆಯರಿಗೆ ತಿಳುವಳಿಕೆ ಕೊಡುವುದಕ್ಕಿಂತ ಮುಖ್ಯವಾಗಿ ಪುರುಷರಿಗೆ ಕೊಡಬೇಕು, ಯಾಕಂದ್ರೆ ಅದನ್ನ ಅಸಮಾನತೆ ಅಂತ ಹೇಳಿರುವವರೇ ಅವರಲ್ವಾ. ಹೌದು ಹೌದು, ಅದಕ್ಕೆ ಪುರುಷರು ಅಂದ್ರೆ ನಮ್ಮ ಶಾಮಣ್ಣ ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರ್ತಾನೆ ಬಿಡು ಸೌತಕ ಅಲ್ಲ. ಹೌದು, ಹಂಗೆ ಶಾಮಣ್ಣನಂತವ್ರು ಎಷ್ಟೊಂದು ಜನ ಇರ್ತಾರೆ ಮಹಿಳಾ ಸಮಾನತೆಗಾಗಿ. ಒಂದು ಅದು ಇದ್ದಿದ್ದಕ್ಕೆ ಅಲ್ಲ ಮಂಜಕ್ಕ, ಇಷ್ಟೆಲ್ಲ ಮಹಿಳೆಯರು ಇಷ್ಟು ಮುಂದೆ ಬಂದಿದ್ದು, ಇಲ್ಲದ್ರೆ ಅದು ಸಾಧ್ಯನೇ ಇಲ್ಲಾಗಿತ್ತು. ಹೌದು ಹೌದು ಹೌದು. ಇನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತದೆ ಅಂದ್ರೆ, ಒಂದು ಕುಟುಂಬದ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಹೊರಗಿನ ವ್ಯವಹಾರಗಳನ್ನ ಪುರುಷರು ವಹಿಸಿದ್ರೆ ಮಹಿಳೆಯರು ಕುಟುಂಬದ ಜವಾಬ್ದಾರಿಯನ್ನು ಕೂಡ ವಹಿಸ್ತಾರೆ, ಜೊತೆಗೆ ಹೊರಗಿನ ವ್ಯವಹಾರಗಳನ್ನು ಕೂಡ ಮಾಡುವುದಕ್ಕೆ ಇತ್ತೀಚೆಗೆ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಉಳಿತಾಯದ ವಿಷಯದಲ್ಲಿಯೂ ಕೂಡ ಮಹಿಳೆಯರು ಸ್ವಲ್ಪ ಒಂದು ಕೈ ಮುಂದೆನೆ. ಅದೇ ಅವರು ಉಳಿತಾಯ ಮಾಡೋದಕ್ಕೆ ಅಲ್ವಾ ಶಮಣ್ಣ, ಏನಾದ್ರೂ ಒಂದು ಆಪತ್ ಧನ, ಒಂದು ಆಪತ್ ಕಾಲದಲ್ಲಿ ಏನಾದ್ರೂ ಸಿಗುವಂತದ್ದು. ಮುಂಚೆ ಎಲ್ಲ ನಿಮ್ಗೆ ಜ್ಞಾಪಕ ಇರಬಹುದು, ನಮ್ಮ ನಮ್ಮ ಅಮ್ಮ ಅಜ್ಜಿ ಇವರೆಲ್ಲ ಅಡಿಗೆ ಮನೆ ಡಬ್ಬದಲ್ಲಿ ಒಂದ್ ಸ್ವಲ್ಪ ದುಡ್ಡು ಕೂಡಿಡೋರು. ಬೇರೆ ಬೇರೆ ಚಟಗಳಿಗೆ ದಾಸರಾಗಿ ಸುಮ್ಮನೆ ಒಂದು ಹಣ ವ್ಯಯ ಮಾಡ್ತಾರೆ. ಮಹಿಳೆ ಏನ್ ಮಾಡ್ತಾಳೆ, ಮನೆ ಕೊಟ್ಟ ಹಣದಲ್ಲಿ ಸಾಕಷ್ಟು ಖರ್ಚುಗಳನ್ನ ಮಾಡಿ ಮತ್ತೆ ಉಳಿಸಿ ಒಂದು ಆಪತ್ತು ಧನ, ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಬಹುದು, ಮನೆ ಕಟ್ಟೋದಕ್ಕಾಗಬಹುದು, ಮದುವೆಗಳಿಗಾಗಬಹುದು, ಎಮರ್ಜೆನ್ಸಿ ಏನಾದ್ರೂ ಬೇಕಾದ್ರೆ ಆಗಿರ್ಬೋದು. ಆದ್ರೆ ಶಮಣ್ಣ, ಅವಾಗೆಲ್ಲ ಈ ಡಬ್ಬಗಳಲ್ಲಿ ಇಡೋ ಪದ್ಧತಿ ಇತ್ತು ಅಂತನ್ನಲ್ಲ, ಈಗ ವಿವಿಧ ಯೋಜನೆಗಳೇ ಇವೆ. ಹೌದಪ್ಪ, ಉಳಿತಾಯಕ್ಕೆ. ಆದ್ರೆ ನಾನು ಯೋಚನೆ ಮಾಡೋದೇನು ಅಂದ್ರೆ, ಸಾಮಾನ್ಯವಾಗಿ ಗಂಡ ಹೆಂಡತಿ ಅಥವಾ ಪುರುಷ ಮಹಿಳೆ ಅಂತ ಅಂದ ತಕ್ಷಣ ಎರಡು ಚಕ್ರಗಳ ಗಾಡಿಯ ಎರಡು ಚಕ್ರಗಳಿಗೆ ಹೋಲಿಸ್ತಾರೆ. ಒಂದು ದೊಡ್ಡದು ಒಂದು ಚಿಕ್ಕದು ಅಥವಾ ಒಂದು ಅಸಮಾನತೆ ಅಂತ ಇದ್ದಾಗ ಗಾಡಿ ನೇರವಾಗಿ ಹೋಗುದಿಲ್ಲ, ಅಡ್ಡಡ್ಡ ಹೋಗ್ತದೆ. ಹೌದು ಅಲ್ವಾ. ಹಾಗಾಗಿ ಈ ಸಮಾನತೆ ಎನ್ನುವಂತಹದ್ದು ಪ್ರತಿ ಮನೆಯಲ್ಲಿಯೂ ಕೂಡ ಬರಬೇಕು ಅಂತ. ಖಂಡಿತ. ಅದಕ್ಕೆ ಈ ಒಂದು ಏನ್ ಹೇಳ್ತೀರಿ, ಶಿಕ್ಷಣ, ಶಿಕ್ಷಣ ಕೂಡ ಈ ನಿಟ್ಟಿನಲ್ಲಿ ಬಹಳಷ್ಟು ಅತ್ಯಗತ್ಯ. ಮತ್ತೆ ಪುರುಷ ಮಹಿಳೆ ಒಂದು ಕಾಲದಲ್ಲಿ ದಬ್ಬಾಳಿಕೆ ಇತ್ತು, ಶೋಷಣೆ ಇತ್ತು, ಈಗ ಸಾಕಷ್ಟು ಆ ನಿಟ್ಟಿನಲ್ಲಿ ಕಡಿಮೆ ಆಗಿದೆ. ಅಲ್ಲಲ್ಲಿ ಒಂದೆರಡು ಘಟನೆಗಳನ್ನು ನಾವು ಕೇಳಬಹುದು. ಅಂದ್ರೆ ನಾವು ಟುವರ್ಡ್ಸ್ ಪ್ರೋಗ್ರೆಸ್ ಅಂತೀವಿ, ಪ್ರಗತಿಯತ್ತ ನಾವು ಸಾಕ್ತಾ ಇದ್ದೀವಿ. ಹೌದು ಮಂಜಕ್ಕ, ಪುರುಷರಿಗೆ ಸರಿ ಸಮಾನವಾಗಿ ಮಹಿಳೆ ಸಾಕ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ಶಾಮಣ್ಣ ಹೇಳಿದ್ದು ರಥದ ಎರಡು ಚಕ್ರಗಳು ಸಮಾನವಾಗಿ ಇದ್ದಾಗ ರಥ ಸುರುಳಿತವಾಗಿ ಉರುಳುತ್ತದೆ, ಇಲ್ಲಾಂದ್ರೆ ಅಲ್ಲಲ್ಲಿ ಮುಗ್ರಿಸ್ತದೆ ಅಂತ. ಹೌದು. ಆಮೇಲೆ ಸವಿತಕ್ಕೆ ಹೇಳ್ಬೇಕಪ್ಪ, ಮಹಿಳಾ ದಿನಾಚರಣೆಯ ಬಗ್ಗೆ ವಿಶೇಷ ಏನಾದ್ರು ಕಾರ್ಯಕ್ರಮ ಉಂಟಾ? ಹೌದು, ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದ್ದೀವಿ ನಾನು ಮತ್ತೆ ಮಂಜಕ್ಕ ಎಲ್ಲ ಸೇರಿ. ಅದಕ್ಕೆ ನೀವೇ ಅತಿಥಿಗಳು, ಯಾಕಂದ್ರೆ ಮಹಿಳೆಯರು ಮಾಡೋ ಕಾರ್ಯಕ್ರಮವಲ್ಲ. ಹೌದು, ಅಂದ್ರೆ ಶಾಮಣ್ಣ ಹೇಳ್ದಂಗೆ ತಿಳುವಳಿಕೆ, ಸಾಕ್ಷರತೆ, ಒಂದು ಅರಿವು ಮೂಡಬೇಕಾಗಿದ್ದು ಪುರುಷರಲ್ಲಿನೇ ಇವತ್ತು. ಹೌದು ಅಲ್ಲ, ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಬರ್ಲಿ ಜನ, ಮಹಿಳೆಯರು ಏನ್ ಮಾಡ್ತಿದ್ರು. ಒಂದು ಶಾಮಣ್ಣ ಏನೂ ಕೆಲಸ ಮಾಡ್ಲಿ ಮಹಿಳೆ, ಅವಳಿಗೊಂದು ಬೆನ್ನು ತಟ್ಟಿ ಹೌದು ನೀನ್ ಚೆನ್ನಾಗಿ ಮಾಡ್ತಾ ಇದ್ದೀಯಾ ಅಂತ ಒಂದು ಪ್ರೋತ್ಸಾಹದ ಮಾತುಗಳೇನಿದೆ ಅಲ್ಲ, ಅದು ಅವಳಿಗೆ ಉತ್ಸಾಹಕ್ಕೆ ಇಂಬು ಕೊಟ್ಟಂಗೆ. ಹೌದು, ಪ್ರಾರಂಭದಲ್ಲೇ ಅವಳಿಗೆ ಇದು ನಿನ್ ಸರಿ ಇಲ್ಲ, ಇದ್ ಮಾಡಿದ ಸರಿ ಇಲ್ಲ ಅಂದ್ರೆ ಅವಳು ಮುಂದೆ ಬೇರೆ ಕೆಲಸ ಮಾಡೋದನ್ನು ಕೂಡ ನಿಲ್ಸ್ಬಿಡ್ತಾಳೆ. ಹೌದು ಹೌದು. ಮೊದ್ಲೆಲ್ಲ ಈ ಕೆಲಸಕ್ಕೆ ಅರ್ಜಿ ಹಾಕುದಂತಿತ್ತಲ್ಲ, ಆವಾಗ ಅದರಲ್ಲಿ ಬರೀಬೇಕಿತ್ತು ಮೇಲ್ ಆರ್ ಫಿಮೇಲ್. ಈಗ ಅಂತ ಕಾಲಮ್ ಇರುವುದಿಲ್ಲ. ಈ ಸಾಮರ್ಥ್ಯ ಎನ್ನುವಂತಹದ್ದು ಗಂಡು ಹೆಣ್ಣಿಗೆ ಸೀಮಿತ ಅಲ್ಲ, ಅದು ಯಾರು ಕೂಡ ಮಾಡಬಹುದು ಅಂತ. ಹೌದು. ಮತ್ತಿನ್ನೊಂದು ಶಮಣ, ಈಗ ನೀವು ಮಾತಾಡ್ತಾ ಮೊದ್ಲೇ ಹೇಳಿದ್ರಿ ಏನು ಅಂದ್ರೆ, ಈ ಪುರುಷರಲ್ಲಿನೇ ಈ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಬೇಕಾಗಿದೆ. ಹೌದು. ಅಂದ್ರೆ ನಾವು ಇತ್ತೀಚೆಗೆ ಅಲ್ಲಲ್ಲಿ ಪತ್ರಿಕೆಗಳಲ್ಲಿ ಓದ್ತೀವಿ, ಕೇಳಿರ್ತೀವಿ ಈ ಮಹಿಳಾ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ, ಈ ಘಟನೆಗಳು ಆಗ್ತಾ ಇರುವಾಗ ಮನೆಯಲ್ಲಿನ ಒಂದು ಹಿರಿಯರು, ಪಾಲಕರು, ಇವರು ಗಂಡು ಹೆಣ್ಣು ಸರಿ ಸಮಾನವಾಗಿ ನಾವು ಬೆಳೆಸಿದಾಗ ಮಕ್ಕಳನ್ನ ಮಕ್ಕಳಿರುವಾಗ್ಲೇನೆ, ಅವಾಗ ಅವ್ರಿಗೆ ಆ ಒಂದು ಬೇರೆ ಭಾವನೆ ಬರಲ್ಲ. ನಾವೇನ್ ಮಾಡ್ತೀವಿ, ಎಷ್ಟೋ ಕಡೆಗೆ ನೋಡ್ತೀವಿ, ಇವತ್ತು ಅವನು ಶಾಲೆಗೆ ಹೋಗುತ್ತಾನೆ, ಇವಳು ಮನೆ ಕೆಲಸ ಮಾಡುತ್ತಾಳೆ, ಇದು ತಪ್ಪು ಅಲ್ಲ ಶಮಣ. ಈಗ ಅಂತ ಪರಿಸ್ಥಿತಿ ಇಲ್ಲ ಇಲ್ಲ, ಆದ್ರೆ ಎಲ್ಲೋ ಒಂದ್ ಚೂರ್ಚೂರು ಅಲ್ಲಿ ಇಲ್ಲಿ ಕಂಡಾಗ ಅದು ಸಂಪೂರ್ಣವಾಗಿ ಬದಲಾಗಬೇಕು ಅಂತ ಸಮಾನತೆಗೆ. ಈಗ ಸವಿತಕ್ಕನೆ ಹೇಳಬೇಕು, ಯಾಕಂದ್ರೆ ಹಳ್ಳಿಯಲ್ಲಿ ಹೋಗಿ ನೋಡಿ, ಕೃಷಿ ಜಮೀನಲ್ಲಿ ದುಡಿತಾ ಇರುವವರಲ್ಲಿ ಮಹಿಳೆಯರೇ ಜಾಸ್ತಿ ಇರ್ತಾರೆ, ಪುರುಷರು ಬಹಳ ಕಡಿಮೆ. ಹೌದು ಹೌದು. ಇಲ್ಲ, ಎಲ್ಲ ಕಳೆ ಕಿತ್ತಿ ಎಲ್ಲ ಕೆಲಸ ಮಾಡಿದ್ಮೇಲೆ ಕೊನೆಗೆ ಬಂದು ಪುರುಷ ಸೂಪರ್ವಿಷನ್ ಮಾಡಿ ಹೋಗ್ತಾರೆ ಅಲ್ಲ. ಆದ್ರೆ ಕೊನೆಗೆ ಎಲ್ಲ ಬೆಳೆ ಬಂದು ಎಲ್ಲ ಆದ್ಮೇಲೆ ಮತ್ತೆ ಮಾರಾಟದ ವ್ಯವಸ್ಥೆ ಎಲ್ಲ ಮಾಡೋದು ಮತ್ತೆ ಪುರುಷನ್. ಅದೇ ಶಾಮಣ್ಣ, ಮತ್ತೆ ಮತ್ತೆ ನಾವು ಸುತ್ತಿ ಅಲ್ಲಿ ಬರ್ತೀವಿ, ಎರಡು ರಥದ ಚಕ್ರಗಳು, ಪುರುಷ ಮಹಿಳೆ ಸಮಾನವಾಗಿದ್ರೆ ಮಾತ್ರ ಮುಂದೆ ಹೋಗ್ತದೆ. ಹೌದು, ಆ ರೀತಿಯಲ್ಲಿ ಸಮಾನವಾಗಿ ಹೋಗ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಲ್ಲ. ಅಂತೂ ಮಂಜಕ್ಕ ಸವಿತಕ್ಕ ಇಬ್ರು ಕೂಡ ಬಂದಿದ್ರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬೇರೆ, ಹೋಳಿ ಹಬ್ಬದ ಒಂದು ಸಂಭ್ರಮ ಬೇರೆ, ಇವತ್ತು ವಿಶೇಷವಾಗಿ ಇದು ಬೇಸಿಗೆ ಅಲ್ವಾ, ಸ್ವಲ್ಪ ಕರ್ಬೂಜದ ಒಂದು ಜ್ಯೂಸ್ ಮಾಡಿದೇನೆ ಕುಡಿಯುವ. ಹೌದು ಮಂಜಕ್ಕ, ಕುಡ್ದೆ ಹೋಗೋಣ ನಡಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಟಿಎಸ್ ಪ್ರಸಾದ್ ಹಾಗೂ ಸವಿತಾ ಗೌಡ. ಕೇಳುವರೆ, ಈಗ ಟೈಲರಿಂಗ್ ಸ್ವ ಉದ್ಯೋಗದಲ್ಲಿ ನಿರತರಾಗಿರುವ ಹೊನ್ನಳ್ಳಿ ಹಳಿಯಾಳದ ಅನಿತಾ ಸುಭಾಷ್ ಯಳಗೋಕರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಕೇಳುವರೆ, ಯುವಕರು ಅಥವಾ ಯುವತಿಯರು ಸ್ವ ಉದ್ಯೋಗವನ್ನು ಕೈಗೊಂಡು ಸ್ವಂತ ದುಡಿಯುವುದರ ಜೊತೆಗೆ ಇನ್ನಷ್ಟು ಯುವಕ ಯುವತಿಯರಿಗೆ ಒಂದಷ್ಟು ಉದ್ಯೋಗವನ್ನು ಒದಗಿಸುವಂತಹ ಒಂದು ಅವಕಾಶ ಇದೆ ಎನ್ನುವಂತಹ ಮಾತನ್ನ ನೀವೆಲ್ಲ ಕೇಳಿರಬಹುದು. ವಿಶೇಷವಾಗಿ ಆರ್ಸಿಟಿ ಅಥವಾ ರುಟ್ಸೆಟ್ನಂತಹ ಒಂದು ಸಂಸ್ಥೆ ತರಬೇತಿಯನ್ನು ನೀಡುವುದರ ಜೊತೆಗೆ ಅವರು ಸ್ವಾವಲಂಬಿ ಜೀವನವನ್ನು ಮಾಡಬಹುದು, ಜೊತೆಗೆ ಬೇರೆಯವರಿಗೂ ಕೂಡ ಬೇರೆ ಉದ್ಯೋಗವನ್ನು ಒದಗಿಸುವುದಕ್ಕೂ ಕೂಡ ಅವಕಾಶ ಇದೆ. ಈ ನಿಟ್ಟಿನಲ್ಲಿಯೂ ಕೂಡ ಸಂಸ್ಥೆ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಹಳಿಯಾಳದಲ್ಲಿರುವಂತಹ ಒಂದು ಆರ್ಸಿಟಿ ಸಂಸ್ಥೆ ಕಳೆದ 16 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದೆ, ತರಬೇತಿಯನ್ನ ನೀಡ್ತಾ ಇದೆ. ಇಲ್ಲಿ ತರಬೇತಿಯನ್ನು ಪಡ್ಕೊಂಡಿರುವಂತಹ ಅನಿತಾ ಸುಭಾಷ್ ಯಳಗೂಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಯಾವ ರೀತಿಯ ತರಬೇತಿಯನ್ನ ಪಡ್ಕೊಂಡ್ರು ಹಾಗೂ ಯಾವ ರೀತಿ ಸ್ವಉದ್ಯೋಗವನ್ನ ಕೈಗೊಂಡ್ರು, ಜೊತೆಗೆ ಬೇರೆಯವರಿಗೂ ಕೂಡ ಉದ್ಯೋಗವನ್ನ ನೀಡುವಂತಹ ಒಂದು ಹಂತಕ್ಕೆ ಹೇಗೆ ಬಂದ್ರು ಎನ್ನುವಂತಹ ವಿಚಾರವನ್ನ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಅನಿತಾ ಅವರೇ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ವಿದ್ಯಾಭ್ಯಾಸ ಮತ್ತು ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು, ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಹೇಗೆ ನೀವು ವಿಚಾರ ಮಾಡ್ಕೊಂಡ್ರಿ? ನಂದು SSC ಕಂಪ್ಲೀಟ್ ಆಗಿದೆ ಸರ್. ಆಮೇಲೆ 1 ಮಂತ್ ಮನೇಲಿ ಇರ್ಬೇಕಾಗುತ್ತೆ ಸರ್ SSC ಆದ್ಕೂಡ್ಲೆ. ಅವಾಗ ರುಟ್ಸೆಟ್ ವತಿಯಿಂದ ನಮ್ಮ ಊರಿಗೆ 1 ಮಂತ್ ಟೈಲರಿಂಗ್ ಕ್ಲಾಸ್ ಬಂದಿತ್ತು ಸರ್. ಅವಾಗ ನಾನು ಟೈಲರಿಂಗ್ ಕ್ಲಾಸ್ ನ ಜಾಯಿನ್ ಮಾಡಿ ಟೈಲರಿಂಗ್ ಕ್ಲಾಸ್ ನಲ್ಲಿ ಕಲಿಸಿದಂತ ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಸ್ಟಿಚ್ ಮಾಡೋದನ್ನ ಕಲಿತೆ ಸರ್. ಆಮೇಲೆ ಆದಾದ ಕೂಡಲೇ ನಾನು ಈಗ ನಿಮ್ಮ ಮನೆಯಲ್ಲಿಯೂ ಕೂಡ ಈ ಟೈಲರಿಂಗ್ ಮಾಡ್ಕೊಂಡು ಇದ್ದವರು ಇದ್ದರ, ನಿಮ್ಮ ಅಮ್ಮನೋ ಅಥವಾ ಬೇರೆಯವರು ಮಾಡ್ತಾರೆ ಸರ್? ನಾನು ಮತ್ತೆ ಸಿಸ್ಟರ್ ಇದೇ ರುಡ್ಸೆಟ್ ವತಿಯಿಂದನೇ ಬಂದಿದ್ದಕ್ಕೆ ಜಾಯಿನ್ ಆಗಿದ್ದು ಸರ್. ಇಬ್ರು ಒಮ್ಮೆ ಜಾಯಿನ್ ಆಗಿದ್ದು ಸರ್. ಅದಾದ್ಮೇಲೆ ನಾನು ಮತ್ತಿಷ್ಟು ಯಾಕೆ ಸ್ಟಿಚ್ ಮಾಡೋದನ್ನ ಕರಿಬಾರ್ದಂತ ITI ಕಾಲೇಜ್ಗೆ ಅಡ್ಮಿಷನ್ ಮಾಡಿದೆ ಸರ್. ಆಮೇಲೆ ಅಡ್ಮಿಷನ್ ಮಾಡಿ 1-6 ಮಂತ್ ಆಯ್ತು ಸರ್. ನಾನು 6 ಮಂತ್ ಆಯ್ತು ಕೂಡ ನಾನು ಒಂದು ಹಂತಕ್ಕೆ ಬಂದಿದ್ದೇನೆ, ಅದನ್ನ ನಾನು ಯಾಕೆ ಬೇರೆಯವ್ರಿಗೆ ತಿಳಿಸಬಾರ್ದು ಅಂತ ಅಂತೂ ಆಮೇಲೆ ನಂದೇ ಆಗಿರ್ತಕ್ಕಂತ ಹೈಸ್ಕೂಲ್ ಅರ್ಲವಾಡ ಹೈಸ್ಕೂಲ್ಗೆ ಹೋಗಿ ಆಮೇಲೆ ಕೇಳಿದೆ ಸರ್. ನಾನು ಸ್ಟಿಚ್ ಮಾಡ್ತೇನೆ ಯೂನಿಫಾರ್ಮ್ಸ್ ಅಂದಾಗ ಅವರು ಪ್ಯಾಟರ್ನ್ ಕೇಳಿದ್ರು, ಅಂದ್ರೆ ಒಂದು ಸ್ಯಾಂಪಲ್ ಪೀಸ್ ಕೊಡ್ತೀಯಾ ಅಂತ ಕೇಳಿದ್ರು ಸರ್. ಅದೇ ಬಂದು ನೈಟು ಸ್ಯಾಂಪಲ್ ಪೀಸ್ನ ಸ್ಟಿಚ್ ಮಾಡಿ ಮಾರ್ನಿಂಗ್ ಕೊಟ್ಟು ಕಳಿಸಿದೆ ಸರ್. ಅವರಂದ್ರು ಚೆನ್ನಾಗಿದೆ, ನೀನು ಸ್ಟಿಚ್ ಮಾಡಿಕೊಡು 60 ಮೆಂಬರ್ಸ್ ಅಂತ ಹೇಳಿದ್ರು ಸರ್. ಆಮೇಲೆ ಹೋಗಿ ಮೆಜರ್ಮೆಂಟ್ ತಗೊಂಡು ಬಂದು 65 ಆಗಿತ್ತು ಸರ್. ಅಯ್ಯೋ 65-60 ಆಗಿತ್ತು ಸರ್. ಅಷ್ಟು ಯೂನಿಫಾರ್ಮ್ಸ್ ನಾನು ಮತ್ತೆ ನನ್ನ ಸಿಸ್ಟರ್ಸ್ ಸ್ಟಿಚ್ ಮಾಡಿಕೊಡ್ರಿ ಸರ್. ಅನಿತಾ ಅವರೇ, ಸಾಕಷ್ಟು ಮುಂದೆ ಹೋದ್ರೆ ನೀವು ಸ್ವಲ್ಪ ತರಬೇತಿಯ ಬಗ್ಗೆ ಹೇಳಿ. ಈಗ ಪ್ರಾರಂಭದ ದಿವಸಗಳು ಹೇಗಿತ್ತು, ತರಬೇತಿ ಅಂದ್ರೆ ಏನು ನಿಮ್ಮ ಕಲ್ಪನೆಯಲ್ಲಿ ಈ ಬಗ್ಗೆ? ತರಬೇತಿ ಸರ್ ನನ್ಗೆ ಗೊತ್ತಿದ್ದಿರ್ಲಿಲ್ಲ ಯಾವ ರೀತಿ ಡಯಾಗ್ರಾಮ್ ಹಾಕ್ಬೇಕು, ಯಾವ ರೀತಿ ಕಟ್ ಮಾಡಿ. ಪ್ರಾರಂಭಿಕ ಹಂತ ಅಂದ್ರೆ ನೀವು ಡಯಾಗ್ರಾಮ್ ಹಾಕುವಂತ? ಹಾ ಸರ್, ಡಯಾಗ್ರಾಮ್ ಹಾಕುವುದು ಇರ್ತದೆ ಸರ್. ಮೆಜರ್ಮೆಂಟ್ ಹೇಗೆ ತಗೋಬೇಕು, ಅದನ್ನ ನಾವು ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಹಾಕ್ಬೇಕು ಮೆಜರ್ಮೆಂಟ್ ಅನ್ನ ಅದನ್ನ ಅವ್ರು ಕಲಿಸ್ತಾರ ಸರ್. ಅದು ನಂಗೆ ಬರ್ತಿರ್ಕಿಲ್ಲ ಸರ್ ಫಸ್ಟ್. ಆಮೇಲೆ ಅದನ್ನ ಡ್ರಾಫ್ಟಿಂಗ್ ಹಾಕೋದನ್ನ ಕಲಿತೆ ಸರ್. ಆಮೇಲೆ ಕಟ್ಟಿಂಗ್, ಆಮೇಲೆ ಸ್ಟಿಚಿಂಗ್ ಮಾಡೋದನ್ನ ಕಲಿತೆ ಸರ್. ಸಾಮಾನ್ಯವಾಗಿ ಬಟ್ಟೆ ಹೊಲಿಯುವಲ್ಲಿ ಕತ್ತರಿಸುವಂತಹದ್ದು ಅಥವಾ ಕಟ್ಟಿಂಗ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ವಿ. ಕಟ್ಟಿಂಗ್ ಸರಿ ಆದ್ರೆ ಹೊಲಿಯುವುದು ಕೂಡ, ಸ್ಟಿಚಿಂಗ್ ಕೂಡ ಸರಿ ಆಗ್ತದೆ ಅಂತ ಹೇಳಿ. ಈ ಕಟ್ಟಿಂಗ್ನ ಹೇಗೆ ಕಲಿಯುವಂತಹದ್ದು, ಇದ್ರ ಒಂದು ಪ್ರಾಮುಖ್ಯತೆ ಏನು? ಕಟಿಂಗ್ ಸರ್ ನಾವು ಡ್ರಾಫ್ಟಿಂಗ್ ಫಸ್ಟ್ ಒಂದು ಮೆಜರ್ಮೆಂಟ್ ನಲ್ಲಿ ಇರ್ತದೆ ಸರ್. ಮೆಜರ್ಮೆಂಟ್ ನಾವು ಯಾವ ರೀತಿ ತಗೋತೇವಲ್ಲ ಅದೇ ಮೆಜರ್ಮೆಂಟ್ ಅನ್ನ ಡ್ರಾಫ್ಟಿಂಗ್ ಹಾಕೋದಿರ್ತದೆ ಸರ್. ಡ್ರಾಫ್ಟಿಂಗ್ ಹಾಕಿದನ್ನ ಸರಿಯಾಗಿ ಕಟ್ ಮಾಡೋದಿರ್ತದೆ. ಒಂದ್ ಸ್ವಲ್ಪ ಅಚ್ಚಿಕಿಚ್ಚಿಕ್ ಹೋದ್ರೂ ಬಟ್ಟೆ ಎಲ್ಲ ಪೂರ್ತಿ ಹಾಳಾಗುತ್ತದೆ ಸರ್. ಕಟ್ ಮಾಡೋದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಇರ್ತದೆ ಸರ್ ಡ್ರಾಫ್ಟಿಂಗ್ ಮತ್ತೆ ಕಟ್ ಮಾಡೋದು ಸರ್. ಈಗ ಕಲಿಯುವ ಹಂತದಲ್ಲಿ ಬಟ್ಟೆಯನ್ನ ಕಟ್ ಮಾಡುವ ಬದಲು ಪೇಪರ್ ಅನ್ನ ಕಟ್ ಮಾಡಿ ಕಲಿಬೇಕು ಅಂತ ಹೇಳ್ತಾರೆ, ಇದು ನಿಜವಾ? ಹೌದು ಸರ್, ಪೇಪರ್ನ ಕಟ್ ಮಾಡ್ಬೇಕು, ಯಾಕಂದ್ರೆ ಒಮ್ಮೆ ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ ವೇಸ್ಟ್ ಆಗ್ತದೆ ಸರ್. ಪೇಪರ್ ಮೇಲೆ ಹಾಕಿ ನಾವು ಕಟ್ ಮಾಡಬಹುದು, ಪೇಪರ್ ಮೇಲೆ ಸರಿ ಆದ್ರೆ ಪೇಪರ್ ಅದೇ ಡ್ರಾಫ್ಟಿಂಗ್ ಅನ್ನ ಹಾಕಿ ಬಟ್ಟೆ ಮೇಲೆ ಕಟ್ ಮಾಡಬಹುದು ಸರ್, ಕಟ್ ಮಾಡಿ ಸ್ಟಿಚ್ ಮಾಡ. ಆಮೇಲೆ ಹೊಲಿಯೋದ್ರ ಬಗ್ಗೆ ಹೇಳಿ, ಒಂದ್ಸರಿ ಕಟ್ಟಿಂಗ್ ಮಾಡಿ ಆಯ್ತು, ಯಾವ ಪೀಸ್ ಎಲ್ಲಿ ಬರಬೇಕು ಅಂತ ಹೇಗೆ ಗೊತ್ತಾಗ್ತದೆ? ಅದು ನಾವು ನಾಚಸ್ ಹಾಕ್ತೀವಿ ಸರ್, ಫ್ರಂಟ್ ಮತ್ತೆ ಬ್ಯಾಕ್ ನಾಚಸ್. ಫ್ರಂಟ್ ಇದ್ರೆ ಇಂಟು ಮಾರ್ಕ್ ಹಾಕ್ತಿವಿ ಸರ್, ಅಂದ್ರೆ ಬೇಗ ಕಂಡು ಹಿಡಿಬಹುದು ಸರ್ ಇದು ಫ್ರಂಟೇ ಬರ್ತದಂತ. ನಾಚಸ್ ಹಾಕಿದ್ಮೇಲೆ ಇದು ಇಲ್ಲಿಂದ ಇಲ್ಲಿ ಮಟ್ಟ ಫ್ರಂಟ್, ಇಲ್ಲಿಂದ ಇಲ್ಲಿ ಮಟ್ಟ ಬ್ಯಾಕ್ ಅಂತ ಹಾಕ್ತಿವಿ ಸರ್. ಆ ರೀತಿ ಹಾಕಿ ನಾವು ಈಸಿ ಅಂದ್ರೆ ಈಸಿ ನಾವು ಸ್ಟಿಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ್, ಹೆಲ್ಪ್ ಆಗ್ತದೆ. ಈಗ 60 ಜನ ಸ್ಟೂಡೆಂಟ್ಸ್ ಈಗ ನೀವು ಯೂನಿಫಾರ್ಮ್ ಹೊಲಿಬೇಕಿದ್ರೆ 60 ಮೆಜರ್ಮೆಂಟ್ ತಗೋಬೇಕು. ಹಾ ಹೌದು ಸರ್, ಪ್ರತಿಯೊಬ್ಬರದ್ದು ಮೆಜರ್ಮೆಂಟ್ ಅವ್ರ ನಂಬರ್ ಹಾಕೊಳ್ತೀರಾ, ಹೆಸರು ಬರ್ಕೋತೀರಾ? ಹೆಸರು ಬರ್ಕೋತೀವಿ ಸರ್, ನಂಬರ್ ಹಾಕಿ ಹೆಸರು ಬರ್ಕೋತೀವಿ ಸರ್, ಹೆಸರು ಮುಂದೆ ಅವ್ರದ್ದು ಮೆಜರ್ಮೆಂಟ್ ಹಾಕ್ತೀವಿ ಸರ್. ಈಗ ಕಟ್ಟಿಂಗ್ ಮಾಡಬೇಕಿದ್ರೆ 10 ಜನ 15 ಜನ ಒಟ್ಟೊಟ್ಟಿಗೆ ಕಟ್ಟಿಂಗ್ ಮಾಡುವಂತ ಹೇಗಿದು? ನಾನು ಮಾಡಿದೆ ಸರ್, ಒಬ್ಬೊಬ್ರದ್ದು ಇಬ್ಬಿಬ್ರದ್ದು ಹಾಕಿ ಮಾಡ್ತೇವೆ. ಅಂದ್ರೆ ನನ್ನ ಹತ್ರ ಇರೋದು ಸೀಸರ್ ಸರ್, 4 ಹಾಕಿದ್ರೆ ಹೋಗೋದಿಲ್ಲ, ಅದಕ್ಕೆ 2 ಹಾಕಿ ಡ್ರಾಫ್ಟಿಂಗ್ ಹಾಕ್ಬಿಟ್ಟೆ ಸರ್. ಈಗ ಕನ್ಫ್ಯೂಷನ್ ಆಗೋದಿಲ್ಲ ಇಬ್ಬರದ್ದು ಮಾಡಿದ್ರೆ? ಇಲ್ಲ ಸರ್, ಅಂದ್ರೆ ಮೆಜರ್ಮೆಂಟ್ ಎಲ್ಲರದು ಒಂದೇ ಇದೆ ಸರ್. ಹೌದು ಸರ್, ಒಂದೇ ಇತ್ತು ಸರ್, ಅದಕ್ಕೆ ನನಗೆ ಹೆಲ್ಪ್ ಆಯ್ತು ಸರ್ ಬೇಗ ಕಟ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ. ವ್ಯತ್ಯಾಸ ಇದ್ರೆ ಸಮಸ್ಯೆ ಆಗ್ತೈತಾ? ಹೌದು ಸರ್, ಅಂದ್ರೆ ಒಬ್ರು ಬಾಡಿ ಮೆಜರ್ಮೆಂಟ್ ಚೇಂಜ್ ಇರ್ತದೆ, ಒಬ್ರು ಬಾಡಿ ಮೆಜರ್ಮೆಂಟ್ ಚೇಂಜ್ ಇರ್ತದೆ, ಅದ್ರಿಂದ ಟೈಟು ಆಗ್ಬಹುದು ಲೂಸು ಆಗ್ಬಿಡ್ತು ಸರ್. ಅದಕ್ಕೆ ಇಬ್ಬರದು ಸೇಮ್ ಇತ್ತಂದ್ರೆ ಕಟ್ ಮಾಡಿ ಫಿಟ್ಟಿಂಗ್ ಹಿಡಿದು ಕೊಡ್ಬೋದು ಸರ್, ಅದ್ ಒಂದು ಹೆಲ್ಪ್ ಆಗ್ತದೆ ಸರ್. ಈಗ ಒಂದ್ಸರಿ ಸ್ಟಿಚಿಂಗ್ ಮಾಡಿ ಕೊಟ್ಟ ನಂತರ ಅದರಲ್ಲಿ ಏನಾದ್ರು ಆಲ್ಟ್ರೇಷನ್ಸ್ ಬೇಕಾಗ್ತದ? ಹಾ, ಸ್ಟಿಚ್ ಮಾಡಿದ್ಮೇಲೆ ಅವ್ರಿಗೆ ಫಿಟ್ ಆಗ್ಬಹುದು ಲೂಸ್ ಆಗ್ಬಹುದು ಸರ್. ಮೆಜರ್ಮೆಂಟ್ ತಗೊಂಡಿರ್ತೀರಲ್ಲ? ಆಗ್ತದೆ ಸರ್, ಒಂದೊಂದ್ಸಲ ಆಗ್ತದೆ, ಒಂದೊಂದ್ಸಲ ಹೆಂಗಾಗ್ತದೆ ಲೂಸ್ ಅಂದ್ರೆ ಲೂಸ್ ಹಿಡ್ರಿ ಅಂತ ಹೇಳ್ತಾರೆ ಸರ್. ಲೂಸ್ ಮಾಡಿ ಕೊಟ್ಮೇಲೆ ಅವ್ರಿಗೆ ಲೂಸ್ ಬೇಡ ಆಗ್ತದೆ ಸರ್, ಮತ್ತೆ ಫಿಟ್ಟಿಂಗ್ ಹಿಡಿದ್ ಕೊಡ್ಬೋದು ಸರ್, ಫಿಟ್ಟಿಂಗ್ ಕೊಡಬಹುದು, ಫಿಟ್ಟಿಂಗ್ ಬಿಸಿಲ್ಬಹುದು. ವಾಪಸ್ ಫಿಟ್ಟಿಂಗ್ ಹತ್ರ ನಿಮಗೆ ಬರ್ತಾರ ಅವ್ರು? ಹಾ ಬರ್ತಾರೆ ಸರ್, ಒಬ್ಬೊಬ್ರು ಬರ್ತಾರೆ, ಇಲ್ಲಾಂದ್ರೆ ಬೇರೆಯವ್ರ ಕಡೆ ಮಾಡ್ಕೋತಾರ ಸರ್ ಅವ್ರು. ಈಗ ಗುಣಮಟ್ಟದ ದಾರದ ಬಗ್ಗೆ ಹೇಳಿ, ಕೆಲವರೆಲ್ಲ ಕಳಪೆ ಗುಣಮಟ್ಟದ ದಾರ ಹಾಕ್ತಾರೆ, ಅಥವಾ ಒಂದು ಜಿಪ್ ಹಾಕುವಂತದ್ದಾಗ್ಬಹುದು ಅಥವಾ ಹುಕ್ಸ್ ಆಗ್ಬಹುದು, ಇಂಥದ್ದೆಲ್ಲ ಒಳ್ಳೆ ಗುಣಮಟ್ಟದ ಬೇಕು ಅಂದ್ರೆ ಹೇಗೆ ಸರ್? ಅದನ್ನ ದಾರದ ಒಂಥರ ದಾರ, ದಾರನು ಗುಣಮಟ್ಟದ ಇರೋದಿಲ್ಲ ಸರ್, ಜಗ್ಗಿದ್ರೆ ಹರಿದು ಹೋಗ್ತದೆ ಸರ್, ಅದು ಕ್ವಾಲಿಟಿದೇ ಬೇಕಾಗಿರುತ್ತೆ ಸರ್. ಅಂದ್ರೆ ಒಂದ್ಸಲ ಸ್ಟಿಚ್ ಮಾಡಿದಾಗ ಅದು ನಮ್ಗೆ ಇರ್ಬೇಕು ಸರ್, ಒಂದ್ 2-3 ವರ್ಷ ಇರಬೇಕಾಗ್ತದೆ, ಅದಕ್ಕೆ ಕ್ವಾಲಿಟಿ ಅಂತ ಚೆಕ್ ಮಾಡಿ ನಾವು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ ಬಟ್ಟೆ. ಈ ಕ್ವಾಲಿಟಿ ಅಂತ ಗೊತ್ತಾಗೋದು ಹೇಗೆ ಅಂತ, ಬೆಲೆಯ ಮೇಲೆ ನಿರ್ಧಾರ ಆಗ್ತದ ಹೇಗೆ? ಇಲ್ಲ ಸರ್, ನಿರ್ಧಾರ ಆಗೋದ ಅದು ಕ್ವಾಲಿಟಿ ಹೆಂಗಿರ್ತದ, ಒಂದ್ ತೂಕದ ಮೇಲೆ ಇರ್ತದ ಅಥವಾ ಅದು ದಪ್ಪ ಥಿಕ್ನೆಸ್ ಮತ್ತೆ ಥಿನ್ನೆಸ್ ಮೇಲೆ ಇರ್ತದೆ ಸರ್. ಈಗ ಅದಕ್ಕೆ ಬೇಕಾಗಿರುವಂತ ಹುಕ್ಸ್ ಆಗ್ಬಹುದು ಅಥವಾ ದಾರ ಆಗ್ಬಹುದು ಇಲ್ಲಿ ಸ್ಥಳೀಯವಾಗಿ ಸಿಗ್ತದ ಹಳಿಯಾದಲ್ಲಿ? ಹಾ ಸರ್, ಸಿಗ್ತದೆ ಸರ್, ಆದ್ರೆ ಅಮೌಂಟ್ ಹೆಚ್ಚಿಗೆ ತಗೋದ್ರ ಸರ್, ಅದಕ್ಕೆ ಬೆಳಗಾವ್ನಲ್ಲಿ ತರಲಿಕ್ಕೆ ಹಚ್ಚಿದೆ ಸರ್ ನಾ. ದಾರ ಆದ್ರೆ ಇಲ್ಲಿ ಅಣ್ಣವ್ರನಲ್ಲಿ ತಗೊಂಡಿದ್ದೆ ಸರ್. ಆಮೇಲೆ ಈಗ ಮೆಷಿನರಿ ಬಗ್ಗೆ ಹೇಳಿ, ಹೊಲಿಗೆ ಮಾಡುವಂತ ಮೆಷಿನ್ ಕಾಲಿಂದ ತುಳಿಯುವಂತದ್ದಿರ್ತದೆ, ಮೋಟರ್ ಫಿಕ್ಸ್ ಮಾಡಿರುವಂತದ್ದು ಕೂಡ ಇರ್ತದೆ, ಯಾವ್ದ್ರಲ್ಲಿ ಸುಲಭ? ಮೋಟರ್ ನಲ್ಲಿ ಸುಲಭ ಆಗ್ತದೆ ಸರ್, ಆದ್ರೆ ಸ್ಟಿಚ್ ಲೂಸ್ ಬೀಳ್ತದೆ ಸರ್ ಮೋಟರ್ ನಲ್ಲಿ, ಅಂದ್ರೆ ಕಾಲ್ ಮೇಲೆ ಸೆಟ್ಟಿಂಗ್ಸ್ ಸರಿ ಮಾಡ್ಲಿಕ್ಕೆ ಆಗ್ತದೆ ಸರ್, ಸೆಟ್ಟಿಂಗ್ ಮೇಲೆ ಆಗ್ತದೆ. ಅದಕ್ಕೆ ನಾನು ಒಂದು ಮೋಟರ್ ಮಷಿನ್ ಯೂಸ್ ಮಾಡ್ತೆ, ಮತ್ತೊಂದು ಹಂಗೆ ಸಿಂಪಲ್ ಮಷಿನ್ ಯೂಸ್ ಮಾಡ್ತೆ ಸರ್ ನಾನು ಮತ್ತೆ ಸಿಸ್ಟರ್. ಈಗ ಹೊಲಿಗೆ ಮಾಡಿದ ನಂತರ ಈ ಬಟನ್ ಹಾಕುವಂತದ್ದು ಇದೆಲ್ಲ ಕೈಯಿಂದಲೇ ಮಾಡಬಹುದು? ಹಾ ಹೌದು ಸರ್, ಕೈಯಿಂದ ಮಾಡಿ. ನಿಮ್ಮ ಸಿಸ್ಟರ್ ಏನ್ ಮಾಡ್ತಾರೆ? ಇಬ್ರು ಕೂಡ ಒಟ್ಟಿಗೆ ಮಾಡ್ತಾರೆ? ನಾನು ಕಟಿಂಗ್ ಮಾಡ್ಕೊಟ್ಟೆ ಸರ್, ಅವ್ರು ಸ್ಟಿಚ್ ಮಾಡ್ಲಿಲ್ಲ. ಈಗ ನಿಮಗೆ ಕಟಿಂಗ್ ಮಾಡೋದು ಸುಲಭ ಅಂತ ಅನಿಸ್ತದೋ ಅಥವಾ ಹೊಲಿಯೋದು ಸುಲಭ ಅನಿಸ್ತದೆ? ಅದು ಕಟಿಂಗ್ ಮಾಡೋದು ಸುಲಭ ಅನಿಸ್ತಾರ, ಅಂದ್ರೆ ಸ್ಟಾರ್ಟಿಂಗ್ ಟಫ್ ಅನಿಸ್ತಾರ, ಆಮೇಲೆ ಕಟ್ ಮಾಡಿ ಮಾಡಿ ಸುಲಭ ಅನಿಸ್ತಾರ. ಈಗ ಮಾಡ್ತೀನಿ ಸರ್. ಈಗ ರಾತ್ರಿ ಬೇಕಿದ್ರು ಬೇಕು ಕಟ್ ಮಾಡ್ಕೊಡ್ತೀನಿ. ಹಾ ಸರ್, ಮಾಡ್ತೀನಿ ಸರ್. ಈಗ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ಸೋದಿಲ್ಲ? ಈಗ 60 ಯೂನಿಫಾರ್ಮ್ ಒಂದೇ ಸಾರಿ ಹೊಲಿದ್ಬೇಕು, ಒಂದು ವಾರದಲ್ಲಿ ಹೊಲಿಬೇಕು ಅಂದ್ರೆ ಹಂಗೆ ಆಯ್ತು ಸರ್. 10-15 ಡೇಸ್ ನಲ್ಲಿ ಕೊಟ್ಟಿದ್ದೀನಿ ಸರ್ ನಾನು. 60 ಯೂನಿಫಾರ್ಮ್ ಅನ್ನ ನೀವು 20 ದಿವಸದಲ್ಲಿ ಕೊಟ್ಟಿದ್ದೀನಿ? 15 ಕೊಟ್ಟೆ ಸರ್, ಅಂದ್ರೆ 26 ಬೇಕಾಗಿತ್ತು ಸರ್ ಅವ್ರಿಗೆ, ಜಾಕೆಟ್ ಸ್ಟಿಚ್ ಮಾಡಿ ಕೊಟ್ಟೆ. ಮೊದಲು ಅವ್ರು ಎಲ್ಲಿ ಕೊಡ್ತಾ ಇದ್ರು? ಅವ್ರು ಬೇರೆಯವ್ರ ಕಡೆ ಸರ್, ಎಲ್ಲರೂ ಒಂದೇ ಕಡೆ ಕೊಡ್ತಾ ಇರ್ತಿರ್ಲಿಲ್ಲ, ಬೇರೆ ಬೇರೆ ಕಡೆ ಅವ್ರಿಗೆ ಇಷ್ಟ ಬಂದ ಕಡೆ ಕೊಡ್ತಿದ್ರ. ಆಮೇಲೆ ನಾನು ಪ್ರಿನ್ಸಿಪಲ್ ಸರ್ಗೆ ಮತ್ತೆ ಎಲ್ಲರಿಗೂ ಕೇಳಿದಾಗ ಟೀಚರ್ಸ್ಗೆ ಅವರು ಆಮೇಲೆ ನಾನು ಕೊಟ್ಟರು ಸರ್, ಎಲ್ಲ ಸ್ಟೂಡೆಂಟ್ ಪರ್ಮಿಷನ್ ತಗೊಂಡು ನಾನು ಕೊಟ್ಟರು ಸರ್. ಈಗ ಒಬ್ಬ ರೋಗಿಗೆ ಡಾಕ್ಟರ್ ಹತ್ರ ಹೋಗ್ಬೇಕಿದ್ರೆ ಫಸ್ಟ್ ಟೈಮ್ ಹೋಗುವಂತ ಡಾಕ್ಟರ್ ಹತ್ರ ಹೋದ್ರೆ ಹೆದರಿಕೆ ಆಗ್ತದೆ, ಇವ್ರು ಏನ್ ಇಂಜೆಕ್ಷನ್ ಕೊಡ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ. ಹಾಗೆ ನಿಮ್ಮಲ್ಲಿ ಬಟ್ಟೆ ಕೊಡುವಾಗ ಅವ್ರಿಗೆ ಏನಾದ್ರು ಹೆದರಿಕೆ ಆಯ್ತಾ? ಅವ್ರಿಗೆ ಹೆದರಿಕೆ ಅಂತ ಆಗಿಲ್ಲ ಸರ್, ಅಷ್ಟೇನು. ನಾನು ಅಂದ್ರೆ ನಾನು ಒಂದ್ ಸ್ಯಾಂಪಲ್ ಪೀಸ್ ಕೊಟ್ಟು ಕಳಿಸಿದ್ದೆ ಅಲ್ಲ ಸರ್, ಅವ್ರು ತೋರಿಸಿದ್ರು ಸರ್ ಸ್ಟೂಡೆಂಟ್ಗಳಿಗೆ, ಆಮೇಲೆ ಅವ್ರಿಗೆ ಎಲ್ಲಾರ್ಗು ಇಷ್ಟ ಆದ್ಮೇಲೆ ಅವ್ರು ಕೊಟ್ಟರು ಸರ್ ನಾನು. ಆಮೇಲೆ ಒಂದು ಡ್ರೆಸ್ ಗೆ ಇಷ್ಟು ಬೆಲೆ ಅಂತ ನಿರ್ಧಾರ ಮಾಡೋದು ಹೇಗೆ? ಮಾರ್ಕೆಟ್ ಡಿಮಾಂಡ್ ಹೇಗೆ? ಮಾರ್ಕೆಟ್ ಡಿಮಾಂಡ್ ಗೆ ಹೋದ್ರೆ ಸರ್ 300-400 ಇದೆ ಸರ್. ನನ್ ಹೈಸ್ಕೂಲ್ ಅಂದ್ಮೇಲೆ 250 ಹೇಳಿದೆ ಸರ್, ಆದ್ರೆ ಟೀಚರ್ಸ್ ಅಂದ್ರು ಹೆಚ್ಚಾಯ್ತದ 230 ಒಂದ್ ಪೀಸ್ ಮಾಡಿ ಕೊಟ್ಟೆ ಸರ್. ಅಂದ್ರೆ ನಂದೇ ಹೈಸ್ಕೂಲ್ ಅಲ್ಲ ಸರ್ ಫಸ್ಟ್ ಟೈಮ್, ಅದು ಅಮೌಂಟ್ ನೋಡಿದ್ರೆ ನಮ್ ಪಬ್ಲಿಸಿಟಿ ಆಗೋದಿಲ್ಲ ಸರ್, ಅದಕ್ಕೆ ಪಬ್ಲಿಸಿಟಿ ಫಸ್ಟ್ ಮಾಡ್ಬೇಕಂತ ಅಮೌಂಟ್ ನೋಡ್ಲಿಲ್ಲ ಸರ್. ನಾನು 230 ಒಂದ್ ಪೀಸ್ ಮಾಡಿಕೊಟ್ಟೆ. ಸಾಮಾನ್ಯ ಎಷ್ಟು ಖರ್ಚು ಬರ್ತದೆ ಒಂದು ಹೊಲಿಲಿಕ್ಕೆ ಸರ್? ಈಗ ನನಗೆ 1000 ದಾಟ ಹೋಯ್ತು ಸರ್ ಖರ್ಚು. ಅಂದ್ರೆ ಹಾ ಒಂದೇ ಕಲ್ಲ ಸರ್ ಫುಲ್ 60 ಇದಕ್ಕೆ ಸರ್, ಅಂದ್ರೆ ದಾರ ಆಮೇಲೆ ಹುಕ್ಸ್ ಅದನ್ನ ಹಚ್ಚಲಿಕ್ಕೆ ಸರ್, ಆಮೇಲೆ ಇದು ಕಾಜು ಮಾಡ್ಲಿಕ್ಕೆ ಕೊಡ್ಬೇಕು ಸರ್, ಆಮೇಲೆ ಬಟನ್ ಸ್ಟಿಚ್ ಮಾಡಿ. 60 ಸೆಟ್ ಗೆ ನಿಮ್ಗೆ 1000 ರೂಪಾಯಿ ಖರ್ಚಾಗಿ? 1000 ರೂಪಾಯಿ ಹಾ ಆಗಿದೆ ಸರ್. ಉಳಿದಿದ್ದೆಲ್ಲ ಉಳಿತಾಯ? ಹಾ ಉಳಿತಾಯ ಸರ್. ಈಗ 60 ಬಟ್ಟೆ ಹೋಲದ ನಂತರ ನಿಮ್ಗೆ ಈಗ ಹೇಗೆ ಅನಿಸ್ತಾ ಇದೆ? ಈಗ ಮಾಡ್ಬೋದು ಅಂತ ಅನಿಸ್ತಾ ಇದೆ, ಮತ್ತೆ ಎಷ್ಟು ತಗೊಂಡ್ರು ಈಗ ಮಾಡ್ಬೋದು, ಈಸಿ ಆಗಿ ಮಾಡ್ಬೋದು ಅಂತ ಅನಿಸ್ತಾ ಇದೆ ಸರ್. ಅಂದ್ರೆ ಬಿಸಿನೆಸ್ ಚೆನ್ನಾಗಿದೆ ಬಿಸಿನೆಸ್, ಅಂದ್ರೆ ನಾವು ಬೇರೆ ಕಂಪ್ನಿಗೆ ಹೋಗಿ ದುಡಿದು ಅಮೌಂಟ್ ತಗೋಕ್ಕಿಂತ ನಮ್ದೇ ಬಿಸಿನೆಸ್ ಮಾಡಿದ್ರೆ ಮನೇಲಿ ಇದ್ಕೊಂಡು ಮಾಡ್ಬೋದು. ಹಾ ಮನೇಲಿ ಇದ್ಕೊಂಡು ಮಾಡಿ ನಮ್ಗೆ ಹೆಲ್ಪ್ ಆಗ್ತದೆ ಸರ್. ಈಗ ಯೂನಿಫಾರ್ಮ್ ಆಯ್ತು, ಇದ್ರ ನಂತರ ಮುಂದುವರಿದ ಹಂತವಾಗಿ ಬೇರೆ ಬೇರೆ ಚೂಡಿದಾರಗಳು ಬೇರೆ ಬೇರೆ ಡ್ರೆಸ್ ಮೆಟೀರಿಯಲ್ಸ್ ಬರ್ತದಲ್ಲ, ಅದನ್ನ ಹೊಲಿಯುವಂತ ಒಂದು ಪ್ರಯತ್ನ ಮಾಡಿದೀರಾ? ಇನ್ನು ಮಾಡಿದ್ದೇನೆ ಸರ್, ನಾನು ಮಾಡಿದ್ದೇನೆ ಮತ್ತೆ ಸಿಸ್ಟರ್ಸ್ ಎಲ್ಲರೂ ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ ಸರ್. ಹಿಂಗ ಕಾಂಟ್ರಾಕ್ಟ್ ಏನ್ ತಗೊಂಡಿಲ್ಲ, ಫಸ್ಟ್ ಟೈಮ್ ತಗೊಂಡಿದ್ದೇನೆ ಯೂನಿಫಾರ್ಮ್ ಸರ್. ಈಗ ಹೊಸ ಹೊಸ ಡಿಸೈನ್ ಗಳೆಲ್ಲ ಕಂಪ್ಯೂಟರ್ ಮೊಬೈಲ್ ನಲ್ಲಿ ಸಿಗ್ತದೆ ನಿಮಗೆ, ಅದನ್ನ ಸ್ಟಡಿ ಮಾಡಿಕೊಂಡು ಮಾಡುವಂತ ಪ್ರಯತ್ನ ಮಾಡಿದೀರಾ? ಹಾ ಹೌದು ಸರ್ ಮಾಡಿದ್ದೇನೆ ಸರ್. ಏನದು? ಬ್ಲೌಸಸ್ ಡಿಸೈನ್ಸ್ ಡ್ರೆಸ್ ಡಿಸೈನ್ಸ್ ಮಾಡಿದ್ದೇನೆ ಸರ್, ಆಮೇಲೆ ಪ್ಯಾಟರ್ನ್ಸ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಇದೆಲ್ಲ ನೋಡಿದ್ರು ಯೂಟ್ಯೂಬ್. ಮದುಮಗಳ ಡ್ರೆಸ್ ಏನಾದ್ರು? ಇನ್ನು ವರ್ಗೂ ಮಾಡಿಲ್ಲ ಸರ್, ಹೋಗ್ಲಿಲ್ಲ ಸರ್ ಅಷ್ಟು, ನಾನೇ ಮಾಡ್ಕೊಂಡಿದ್ದೇನೆ ಎಲ್ಲ ಅಂಬ್ರೆಲಾ ಡ್ರೆಸ್ ಎಲ್ಲ ಮಾಡ್ಕೊಂಡಿದ್ದೇನೆ ಸರ್. ಸರ್ ಈಗ ಇದಕ್ಕೆ ಬಟ್ಟೆ ಎಲ್ಲ ಎಲ್ಲ ತಗೊಂಡ್ಬಂದ್ರಿ ನೀವು? ಬಟ್ಟೆ ಸರ್ ಅವರೇ ಕೊಟ್ರಿ ಸರ್, ಗೌರ್ಮೆಂಟ್ ನಿಂದ ಬಟ್ಟೆ ಕೊಡ್ತಾರೆ ಸರ್, ನಾವು ಸ್ಟಿಚ್ ಮಾಡೋದು ಇರ್ತದೆ ಸರ್ ಅಷ್ಟೇ. ಗೌರ್ಮೆಂಟ್ ನಿಂದ ಬಟ್ಟೆ ಕೊಟ್ಟಿದ್ರು ನಾನು ಅವ್ರ ಕೂಡ ಮೆಜರ್ಮೆಂಟ್ ತಗೊಂಡು ಅವ್ರ ಕೂಡ ಬಟ್ಟೆ ತಗೊಂಡ್ ಬಂದು ಈಗ ಸ್ಟಿಚಿಂಗ್ ಮಾಡಿದ್ದಕ್ಕೂ ಕೂಡ ಶಾಲೆಯವರಿಗೆ ಕೊಡೋದು? ಹಾ ಹೌದು ಸರ್. ಇಲ್ಲ ಸರ್ ಪೇಮೆಂಟ್ ಸರ್ ಇಂಡಿವಿಜುವಲ್ ಪೇಮೆಂಟ್, ಅದು ಬಟ್ಟೆ ಅಷ್ಟೇ ಅವ್ರು ಕೊಡ್ತಾರೆ ಸರ್. ಈಗ ಇದು ತರಬೇತಿ ಆದ್ಮೇಲೆ ಆಮೇಲೆ ನೀವು ITI ಗೆ ಸೇರ್ಬೇಕು ಅಂತ ಹೇಗ್ ಬಂತು ಮನಸ್ಸು ನಿಮ್ಗೆ? ಅಂದ್ರೆ ನಾನು ಸ್ಟಿಚ್ ಮಾಡ್ತಾ ಇದ್ದೇನಲ್ಲ ಸರ್, ಅದು ನನಗೆ 1 month ಹಿಂಗ ಪಕ್ಕ ಇರ್ಲಿಲ್ಲ ಸರ್. ರಜದ ಟೈಮ್? ಅದು ಹಾ ರಜದ ಟೈಮ್ ಸರ್, ಕೊರೋನಾ ಒಂದಿತ್ತಲ್ಲ ಸರ್ ಅವಾಗ ಬಂದಿತ್ತು. ಅದು ನಾನು ಸ್ಟಿಚ್ ಮಾಡೋದನ್ನ ಕಲಿತೆ ಸರ್, ಆದ್ರೆ ಇನ್ನೊಂದ್ ಸ್ವಲ್ಪ ಪರ್ಫೆಕ್ಟ್ ಆಗ್ಬೇಕು ನಾನು ಅಂತ ಅನ್ಸಿ ನಾ ITI ಹಚ್ಚಿದ್ರೆ ಚೆನ್ನಾಗಿರ್ತದೆ, ಡ್ರೆಸ್ ಮೇಕಿಂಗ್ ಕೋರ್ಸ್ ಇದೆ ಅಂದಾಗ ಡ್ರೆಸ್ ಮೇಕಿಂಗ್ ಕೋರ್ಸ್ ಇಲ್ಲೇ ಹಚ್ಚಿದ್ರೆ DP ITI ಗೆ ಹಚ್ಚಿ. 2 ವರ್ಷದ ಕೋರ್ಸ್? ಅದು 1 ವರ್ಷದ ಕೋರ್ಸ್ ಸರ್. ಹಾ 1 year ಕೋರ್ಸ್, 6 month ಕಂಪ್ಲೀಟ್ ಆಗಿದೆ ಸರ್. ಈಗ ITI ನಲ್ಲಿ ಏನು ಹೇಳ್ಕೊಡ್ತಾರೆ ನಿಮಗೆ? ಅದೇ ಸರ್ ಡ್ರೆಸ್. ಒಂದು ತಿಂಗಳು ನೀವು ರುಡ್ಸೆಟ್ ನಲ್ಲಿ ತರಬೇತಿ ಪಡ್ಕೊಂಡ್ರಿ, 1 ವರ್ಷದ ITI ಕೋರ್ಸ್. ITI ಏನು ವಿಶೇಷವಾಗಿ ಕಲಿಸ್ತಾರೆ? ವಿಶೇಷವಾಗಿ ಅಂತ ಇದ್ರೆ ಅದು ಬಟ್ಟೆ ಡಿಸೈನ್ಸ್, ಯಾವ ಫ್ಯಾಬ್ರಿಕ್ ಗೆ ಯಾವ ಸ್ಟಿಚ್ ಹಾಕ್ಬೇಕು, ಯಾವ ಫ್ಯಾಬ್ರಿಕ್ ಗೆ ಯಾವ ಒಂದು ಡ್ರೆಸ್ ಗೆ ಯಾವ ಡಿಸೈನ್ ಹಾಕ್ಬೇಕು, ಯಾವ ಡಿಸೈನ್ ಸೂಟ್ ಆಗ್ತದ, ಹಾಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ತೆಗೆದಿರ್ತದೆ ಸರ್. ಆಮೇಲೆ ಫ್ರೇಮ್ಸ್ ಡಿಸೈನ್ ಈ ರೀತಿ ಕ್ರಾಫ್ಟ್ ಡಿಸೈನ್ಸ್ ಇರ್ತದೆ ಸರ್, ಎಲ್ಲ ಇದೆ ಸರ್ ಎಂಬ್ರಾಯ್ಡ್ರಿ ನಲ್ಲಿ. ಅದೆಲ್ಲ ಸ್ಟಿಚ್ ಮಾಡಿ ನಮ್ದೇ ಆಗಿರ್ತಕ್ಕಂತ ಬಟ್ಟೆ ನಾವು ಡಿಸೈನ್ಸ್ ಬಟ್ಟೆನ ಬೇರೆ ಕಡೆ ತಗೋತೇವೆ ಸರ್, ಆದ್ರೆ ಪ್ಲೇನ್ ಬಟ್ಟೆನ ತಗೊಂಡು ಸ್ಟಿಚ್ ಮಾಡಿ ಡಿಸೈನ್ ತೆಗೆದು ನಾವೇ ಸ್ಟಿಚ್ ಮಾಡ್ಕೋಬಹುದು ಸರ್. ಈಗ ಬಟ್ಟೆಗಳಲ್ಲಿ ಗುಣಮಟ್ಟದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ, ಕೆಲವು ದಪ್ಪ ಬಟ್ಟೆಗಳಿರ್ತವೆ, ಕೆಲವು ತುಂಬಾ ಪಾರದರ್ಶಕವಾಗಿ ತೆಳ್ಳಗಿರ್ತದೆ, ಅಂತದನ್ನೆಲ್ಲ ಹೊಲಿಯೋದು ಸ್ವಲ್ಪ ಕಷ್ಟ ಅಲ್ವಾ? ಹೌದು ಸರ್, ಅದು ಥಿನ್ನೆಸ್ ಇರ್ತದೆ ಸರ್, ಥಿಕ್ನೆಸ್ ಇರ್ತದೆ, ಒಂದ್ಸಲ ಹಿಂಗಾಗ್ತದೆ. ಹೌದು ಸರ್, ಇನ್ನಿಲ್ಲೋದನ್ನೇ ಇಲ್ಲ ಸರ್, ಆ ಸೈಡ್ ಒಂದ್ಸಲ ಈ ಸೈಡ್ ಒಂದ್ಸಲ ಹೋಗ್ತದೆ ಸರ್, ಅದು ಸ್ಟಿಚ್ ಮಾಡುವ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸರ್ ಅಷ್ಟೇ. ಈ ಸ್ಟಿಚಿಂಗ್ ನಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಇದೆಯಾ? ಹೌದು ಸರ್, ಸ್ಟಿಚಿಂಗ್ ನಲ್ಲಿ ಸ್ಟಿಚಸ್ ಬೇರೆ ಬೇರೆ ಸ್ಟಿಚಸ್ ಇದೆ ಸರ್. ಡಿಸೈನರ್, ಫ್ಯಾಷನ್ ಡಿಸೈನರ್? ಹಾ ಫ್ಯಾಷನ್ ಡಿಸೈನರ್ ಅಂದ್ರೆ ನಾರ್ಮಲ್ ಸ್ಟಿಚಸ್ ಒಂಥರ ಇದೆ ಸರ್, ಜಿಗ್ ಜಾಗ್ ಬೇರೆ ಇರ್ತದೆ ಸರ್, ಬೇರೆ ಬೇರೆ ಸ್ಟಿಚಸ್, ಯಾವ ಫ್ಯಾಬ್ರಿಕ್ ಗೆ ಯಾವ ಸ್ಟಿಚ್ ಮ್ಯಾಚ್ ಆಗ್ತದೆ. ಎಂಬ್ರಾಯ್ಡ್ರಿ ಏನಾದ್ರು ಮಾಡ್ತೀರಾ? ಹಾ ಮಾಡ್ತೀನಿ ಸರ್, ಎಂಬ್ರಾಯ್ಡ್ರಿ ಮಾಡಿದೆ. ಏನ್ ಡಿಸೈನ್ ಮಾಡ್ತೀರಾ? ಎಂಬ್ರಾಯ್ಡ್ರಿ ಬಟ್ಟೆ ಮೇಲೆ ಡಿಸೈನ್ಸ್ ತೆಗೆಯೋದು, ಆಮೇಲೆ ಈಗ ಬರ್ತಾ ಇದೆ ಸರ್, ಅದೇ ಸರ್ ಬಟ್ಟೆ ಮೇಲೆ ಗೊಂಬೆಗಳ ಡಿಸೈನ್ಸ್ ಎಲ್ಲ ಬರ್ತದೆ ಸರ್, ಅದು ತೆಗಿಬೋದು ಸರ್ ಎಂಬ್ರಾಯ್ಡ್ರಿ ಡಿಸೈನ್. ಒಟ್ಟಿನಲ್ಲಿ ಈ ಸ್ವ ಉದ್ಯೋಗ ತರಬೇತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸ್ವ ಉದ್ಯೋಗ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಗ್ತದೆ ಸರ್, ತುಂಬಾ ಪ್ರಾಫಿಟ್ ಆಗ್ತದೆ. ಬೇರೆ ಉದ್ಯೋಗ ಹೋಗ್ಬೇಕಾಗಿಲ್ಲ? ಇಲ್ಲ ಸರ್, ಹೋಗ್ಬೇಕಾಗಿಲ್ಲ ಸರ್. ನಮ್ದೇ ಸ್ವಂತ ಬಿಸಿನೆಸ್ ತೆಗೆದ್ರೆ ನಮ್ ಪಬ್ಲಿಸಿಟಿನೂ ಆಗ್ತದೆ ಸರ್, ಮತ್ತೆ ಪ್ರಾಫಿಟ್ ತುಂಬಾ ಆಗ್ತದೆ ಸರ್. ನನಗೆ ಈಗ ಗೊತ್ತಾಗ್ತದೆ ಸರ್, ಫಸ್ಟ್ ಟೈಮ್ ತಗೊಂಡಿದ್ದೇನೆ, ಪ್ರಾಫಿಟ್ ತುಂಬಾ ಆಗ್ತದೆ ಬಿಸಿನೆಸ್ ಅಂತ. ಅದಕ್ಕೆ ನಾನು ಈಗ 1 ಇಯರ್ ಕೋರ್ಸ್ ಮುಗಿಸಿ ಬೇರೆ ಕಡೆ ಗಾರ್ಮೆಂಟ್ಸ್ ನಲ್ಲಿ ಹೋಗಿ ಒಂದ್ ಸ್ವಲ್ಪ ಫೈನಾನ್ಸಿಯಲ್ ಅಮೌಂಟ್ ಕಲೆಕ್ಟ್ ಆದ್ಕೊಳ್ಳಿ, ಸ್ವಂತ ಬಿಸಿನೆಸ್ ತೆಗಿಬೇಕಂತ. ಸ್ವಉದ್ಯೋಗ ಕೂಡ ಸಾಕಷ್ಟು ಬ್ಯಾಂಕ್ ಇಂದ ಸಾಲ ಕೊಡ್ತಾರೆ? ಹಾ ಹೌದು ಸರ್, ಕೊಡ್ತಾರಂತೆ. ನಿನ್ನೆ ಗೊತ್ತಾಯ್ತು ಸರ್ ನನಗೆ ಸರ್ ಅಂದ್ರು. ಒಳ್ಳೇದು ಅನಿತಾ ಅವರೇ, ಆ ಸ್ವಉದ್ಯೋಗ ತರಬೇತಿಯನ್ನ ಪಡ್ಕೊಂಡಿದ್ರಿ, ಜೊತೆಗೆ ಅದನ್ನ ಅನುಷ್ಠಾನವೂ ಕೂಡ ಮಾಡಿದಿರಿ. ನಿಮ್ಮದೇ ಆದಂತಹ ಒಂದು ಐಟಿಐ ಕಾಲೇಜಿಗೆ ಕೂಡ ನೀವು ಡ್ರೆಸ್ ಅನ್ನ ಹೋಲಿಸಿ ಕೊಟ್ಟಿದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಟೈಲರಿಂಗ್ ಸ್ವಉದ್ಯೋಗದಲ್ಲಿ ನಿರತರಾಗಿರುವ ಹೊನ್ನಳ್ಳಿ ಹಳಿಯಾಳದ ಅನಿತಾ ಸುಭಾಷ್ ಯಳಗೂಕರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಅಶ್ವಿನಿ ಅಶೋಕ್ ಸಿಂಧೆ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಒಂದಂಬು ತಿಂಗಳಗಿ ಒಂದೇನ ಬಗಸಳ, ಹಿಂಗ ಒಂದಲಿ ಹಿಂಗ ಹೇಳಿ ಕಳ ತಿಂಗಳಿಗೆ ತುಂಬ್ಯಾವ ದಿನಗೊಳ ಒಂಬತ್ತ ತಿಂಗಳಿಗೆ ತುಂಬ್ಯಾವ ದಿನಗೊಳ ಹಿಂಗ ಸಂದ ಸಂದೆಲ್ಲ ಕಿರಿಯ ಬೇನೆ ತಿಂಗಳಗಿಹತ್ತೇನ ಬಗಸಳ ದೈವ ಶೃಂಗಾರದವನೆ ಅರಿಗಿಗಳಿಯಾನೆ ಬಸವಯ್ಯ ದೈವ ಶೃಂಗಾರದವನ ಯಾರಿಗಿ ವಲಿದವನೆ ಈ ಬಸವಯ್ಯ ದೈವ ಶೃಂಗಾರದವನೆ ಯಾರಿಗಿ ವಲಿದವನ ಬಸವಯ್ಯ ಸಿಂಗಾರದವನ ತೆಂಗಿನ ಹಾಲ ಯಾರಿಗಿ ವಲಿದವನೇ ಈ ಬಸವಯ್ಯ ದೈವ ಸಿಂಗ